FM 102.2 MHz. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ರೈತರಿಂದ ಗ್ರಾಹಕರಿಗೆ ಹಣ್ಣು ತರಕಾರಿಯ ನೇರ ಮಾರಾಟ, ಈ ಕುರಿತು ಬೇಲೂರು ತಾಲೂಕು ಲಿಂಗಪ್ಪನಕೊಪ್ಪಲು ಗ್ರಾಮದ ಎಲ್ಸಿ ಆಶಿತ್ ಅವರೊಂದಿಗೆ ಸಂದರ್ಶನ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನು ಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರ ದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್. ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 944982284744. ಆಶಿತ್ ಅವರ ನಮಸ್ಕಾರ. ಸರ್ ನಮಸ್ತೆ. ಎಷ್ಟು ಜಮೀನಿದೆ ತಮಗೆ? ಸರ್ 13.5 ಎಕರೆ ಇದೆ. ಏನೇನು ಬೆಳೆ ಬೆಳೀತೀರಿ ಆಶಿತ್ ಅವರೇ? ಸರ್ ಈಗ ಅಟ್ ಪ್ರೆಸೆಂಟ್ ರೋಸ್ ಇದೆ, ಸೇವಂತಿಗೆ ಹೂ, ಮಾರಿಗೋಲ್ಡ್ ಇದೆ, ಸೋರೆಕಾಯಿ ಇದೆ, ಆರ್ಗ್ಯಾನಿಕ್ ಕಲ್ಲಂಗಡಿ ಇದೆ, ಮಸ್ಕ್ ಮೆಲನ್ ಇದೆ. ಓಹೋ. ಇದು ಬಿಟ್ಟು ಈರುಳ್ಳಿ ಮನೆಗಾಗಂಗೆ ಬೆಳ್ಕೊಂಡಿದ್ವಿ, ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ. ಇಷ್ಟು ಕ್ರಾಪ್ಸ್ ಇದೆ. ಈ ಲಾಕ್ಡೌನ್ ನಿರೀಕ್ಷೆ ಮಾಡಿದ್ರ? ನಿರೀಕ್ಷೆ ಏನ್ ಮಾಡಿರಲಿಲ್ಲ ಸರ್, ಬಟ್ ನಾವ್ ಮಾರ್ಬೇಕು, ನಾವೇ ಮಾರ್ಬೇಕು ಅಂತ ಪ್ರಿಪೇರ್ ಆಗಿದ್ದೆ. ನಾನು ಮನ್ಸಲ್ಲಿ ಪ್ರಿಪೇರ್ ಆಗಿತ್ತು. ಹೇಗೆ? ನಾವೇ ಯಾಕಂದ್ರೆ ಒಂದ್ 5-6 ವರ್ಷದಿಂದ ನಾವು ಕಲಂಗ್ರಿ ಬೆಳೀತಾ ಇರೋದು. ಯಾವಾಗ ಬೆಳೆದ್ರು ಬರೀ 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಹಿಂಗೆಲ್ಲ ಕೇಳ್ತಿದ್ರು. ಯಾಕೆ ನಾವೇ ಸ್ವಂತವಾಗಿ ಮಾಡಬಾರ್ದು? ಯಾಕಂದ್ರೆ ನಾವ್ ಈಗ ರೋಸ್ ಎಲ್ಲ ನಂದೇ ಓನ್ ಮಾರ್ಕೆಟಿಂಗ್ ಇರೋದು. ಅದಕ್ಕೆ ಇದೊಂದು ಯಾಕೆ ತಗೊಂಬಾರ್ದು ಕೈಗೆ ಅಂತೇಳಿ ನಾನು ಮಾಡ್ಲೇಬೇಕು ಅಂತ ಪ್ರಿಪೇರ್ ಆಗಿದೆ. ಬಟ್ ಲಾಕ್ಡೌನ್ ಆಯ್ತು, ನನಗೇನು ತೊಂದರೆ ಆಗಿಲ್ಲ, ಸೇಲ್ ಮಾಡೋದು ಖಾಲಿ ಆಗ್ಬೋದು. ಅಲ್ಲ, ನಿಮ್ಗೆ ಒಂದೇ ಕ್ಷಣ ಲಾಕ್ಡೌನ್ ಅನ್ನೋ ಘೋಷಣೆ ಆಗ್ತಿದ್ದ ಹಾಗೆ ನಿಮ್ಗೆ ಭಯ, ಆತಂಕ ಆ ತರದ್ದೇನು ಅನ್ಕಂಡೆ? ಹೂವೆಲ್ಲ ಹೋಗುತ್ತೆ, ಎಲ್ಲ ವೇಸ್ಟ್ ಆಗುತ್ತಲ್ಲಪ್ಪ ಅನ್ಕಂಡೆ. ಯಾಕಂದ್ರೆ ಎಲ್ಲ ಒಂದೇ ಸಲಿ ಹಾರ್ವೆಸ್ಟಿಂಗ್ ಟೈಮ್ ಇತ್ತು, 10 ಎಕರೆ ಹಾರ್ವೆಸ್ಟಿಂಗ್ ಇತ್ತು ನಂದು. ಎಲ್ಲ ಕೈ ಕೊಡ್ತಲ್ಲ, ನನ್ನ ನಿರೀಕ್ಷೆ ಎಲ್ಲ ಇದಾಯ್ತಲ್ಲ ಅನ್ಕಂಡೆ. ಬಟ್ ಯಾವುದೂ ನಂಗೆ ತೊಂದರೆ ಆಗಿಲ್ಲ. ಸೊ ರೋಸು ಅದ್ರ ಪಾಡಿಗೆ ಅದು ಮಾರ್ಕೆಟ್ ಆಗ್ತಾ ಇತ್ತು, ಯಾಕಂದ್ರೆ ಹೊರಗಡೆಯಿಂದ ಯಾವುದು ಬರ್ತಿರ್ಲಿಲ್ಲ. ಸೊ ನಂದೇ ಹೂ ಬೇಕಾಯ್ತಲ್ಲ ಸುತ್ತಮುತ್ತ, ಅದು ಖಾಲಿ ಅದ್ರದೊಂದು ಚಿಂತೆ ಮುಗೀತು. ಕಲ್ಲಂಗ್ರಿದೊಂದು ನಮ್ಮ ತಂದೆ ಹೋಗ್ಲೇಬೇಡ, ಅದು ಹೋದ್ರೋಯ್ತು ಬೇಡ ಅಂತ ಅಂದಿದ್ರು, ಈ ಯಾವ್ದು ಸಮಸ್ಯೆಗಳು ಬೇಡ ಅಂತ. ನಾನು ಅದು ಏನಾಗುತ್ತೆ ನೋಡೋಣ ಅಂತ ಎದ್ದು ಬಂದೆ. ನನ್ನ ಆದಾಯ ನಿರೀಕ್ಷೆಗೆ ಮಾಡ್ತು. ಈ ಕಲ್ಲಂಗಡಿ ಅನುಭವ ಹೇಳಿ, ಯಾವ ರೀತಿ ಮಾರಾಟದ ಒಂದು ವ್ಯವಸ್ಥೆ ಮಾಡ್ಕೊಂಡ್ರಿ, ಯಾರ್ಯಾರೆಲ್ಲ ತಮ್ಗೆ ನೆರವು ನೀಡಿದ್ರು, ಹೇಗೆ ತಮ್ಗೆ ಬೆಳೆದದ್ದನ್ನು ಮಾರೋದಕ್ಕಾಯ್ತು? ಕಲ್ಲಂಗಡಿ ಅಂದ್ರೆ ಈಗ ನಮ್ಮ ಮನೆಯಲ್ಲಿರೋ ಸದಸ್ಯರುಗಳು ಎಲ್ಲಾರು ನೆರವು ಸಿಕ್ತು. ಈವನ್ ನನ್ನ ಹೆಂಡತಿ ಇರ್ಬೋದು, ನಮ್ಮ ತಾಯಿ, ನಮ್ಮ ತಂದೆ, ನನ್ನ ಕಸಿನ್ ನನ್ನ ತಮ್ಮನ ಲಾಕ್ಡೌನ್ ಇತ್ತು ಅವನು ಬಂದ, ಅದು ಒಂದ್ ಆ ಕಡೆಯಿಂದ ಇನ್ನೊಂದು ಔಟ್ಲೆಟ್ ಎರಡು ಔಟ್ಲೆಟ್ ಮಾಡಿದ್ವಿ ಹಾಸನಲ್ಲಿ. ಅವನೊಂದು ಔಟ್ಲೆಟ್ ಮಾಡೋನು, ನಾನೊಂದು ಔಟ್ಲೆಟ್ ಮಾಡ್ತಿದ್ದೆ. ನಿಮ್ ತಮ್ಮ ಎಲ್ಲಿ ಕೆಲಸ ಮಾಡ್ತಾರೆ? ಅವನು ಮೈಸೂರು ಪೆಪ್ಸಿಕೋದಲ್ಲಿ ವರ್ಕ್ ಮಾಡ್ತಾ ಇರೋದು, ಬೆಂಗಳೂರು. ಹೌದಾ? ಲಾಕ್ಡೌನ್ ಆಗ ಅವ್ರ ಮನೆಗೆ ಬಂದ, ಅವನು ಮನೆಗೆ ಬಂದಿದ್ದ, ಅವನಿಗೂ ಒಂದು ಔಟ್ಲೆಟ್ ಮಾಡಿಕೊಟ್ಟೆ, ಅವನು ಮಾರ್ದ, ನಾನು ಮಾರ್ದೆ. ಔಟ್ಲೆಟ್ ಅಂದ್ರೆ? ಸೊ ನಾವೇ ಎರಡು ಕಾರು, ಈ ಸ್ಟೇಡಿಯಂ ಅಲ್ಲಿ ಒಂದ್ ಕಾರ್ ನಿಲ್ಸಿದ್ವಿ, ಹೌಸಿಂಗ್ ಬೋರ್ಡ್ ಅಲ್ಲಿ ಒಂದ್ ಕಾರ್ ನಿಲ್ಸಿದ್ವಿ. ಸೊ ಎರಡು ಕಾರಲ್ಲೂ ನಾವು ದಿನ ಒಂದೊಂದು ಟನ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಆರ್ ಎಸ್ ಎಸ್ ಅವ್ರದ್ದೊಂದು ಸಪೋರ್ಟ್ ಸಿಕ್ತು, ಅವರು ಚಿಕ್ಕಮಂಗ್ಳೂರು ಹಾಸನ ಅವರು ಒಂದ್ ಎರಡು ಟನ್ ಅವ್ರಿಗೂ ಕೊಟ್ಟೆ. ಇನ್ನ ನಾವು ಆರ್ಗ್ಯಾನಿಕಲ್ ಬೆಳೀತಾ ಇರೋದ್ರಿಂದ ನಮ್ಮ ಕಂಪ್ನಿಯವರು ಒಂದ್ ಐದು ಟನ್ ನನಗೆ ಪರ್ಚೇಸ್ ಮಾಡಿದ್ರು, ಅವ್ರು ಪರ್ಚೇಸ್ ಮಾಡಿದ್ರು. ಸೊ ಅದರಿಂದ ನಂಗೊಂದು ಭಾರಿ ಅನುಕೂಲ ಆಯ್ತು ಅವ್ರ ಕಡೆಯಿಂದ. ಅವ್ರೊಂದು ಅವ್ರದ್ದು ಅವ್ರದ್ದೊಂದು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ತು ನಂಗೆ. ಅಲ್ಲ, ಮಾರಾಟ ಮಾಡೋದಕ್ಕೆ ನಾವು ಜಿಲ್ಲಾಡಳಿತದ ಅನುಮತಿ ಏನಾದರೂ ತಗೊಂಡಿದ್ದೀವಿ? ನಾವೊಂದು ಬೋರ್ಡ್ ಹಾಕ್ಬಿಟ್ಟಿದ್ರು, ರೈತರಿಂದ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ಕಲ್ಲಂಗಡಿ ಮತ್ತು ಸಿದ್ದೋಟ ಅಂತ ಬೋರ್ಡ್ ಹಾಕಿ ರೇಟ್ ಹಾಕಿ ರೈತರಿಂದ ನೇರ ಮಾರಾಟ ಅಂತೆಲ್ಲ ಬ್ಯಾನರ್ ಕಟ್ಟಿಸಿ ಮಾರೈತಿ. ಇದುವರೆಗೂ ನಾವೇನ್ ಪೊಲೀಸ್ ಯಾರು ಹಿಡ್ದಿಲ್ಲ, ಹೊಡೆದೂ ಇಲ್ಲ. ಅಲ್ಲ, ಈಗ ಜಿಲ್ಲಾಡಳಿತದವರು ನಾವು ವೆಹಿಕಲ್ ಗಳಿಗೆ ಪಾಸ್ ಕೊಡ್ತೀವಿ, ಮತ್ತೆ ಯಾವ ಜಾಗದಿಂದ ಯಾವ ಜಾಗದವರೆಗೆ ಅದು ಒಂದ್ಸಲಿ ಪೊಲೀಸ್ ಸ್ಟೇಷನ್ ಕೇಳಿದ್ರೆ ಎಸ್ ಬಿ ಆಫೀಸ್ ಹೋಗಿ ಅಂತ ಅಂದ್ರು, ಇನ್ನೊಬ್ಬರ ಹತ್ರ ಕೇಳಿದ್ರೆ ಅಲ್ಲಿ ನಿಮ್ ಪಿ ಡಿ ಒ ಕೊಡ್ತಾರೆ ಅಂತ ಹೇಳಿದ್ರು, ಅಲ್ಲೋ ಕೇಳಿದ್ರೆ ತಹಸೀಲ್ದಾರ್ ಹತ್ರ ಹೋಗಿ ಅಂತಾರೆ. ಇಲ್ಲಿ ನನ್ನ ಕಲ್ಲಂಗಡಿ ಬಂದು ನಡೆಯುತ್ತೆ, ಅವ್ರನ್ನೆಲ್ಲ ಹುಡ್ಕೋತಿ, ಕಲ್ಲಂಗಡಿ ವೇಸ್ಟ್ ಆಗೋದು. ನಾನ್ ಸುಮ್ ನನ್ನ ಪಾಡಿ ಮಾರ್ಕೊಂಡು ಹೋದ, ನನ್ನ ಯಾರು ಏನ್ ಡಿಸ್ಟರ್ಬ್ ಮಾಡಲಿಲ್ಲ, ನಾನು ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ಈಗ ಸಾಮಾಜಿಕ ಅಂತರ ಅಂತಾರೆ, ಮುಖಕ್ಕೆ ಮಾಡಿ, ಕೈಗೆ ಸ್ಯಾನಿಟೈಸರ್, ಎಲ್ಲಾ ತರದ ಪ್ರತಿಯೊಂದು ನಾವೇನ್ ಕೇರ್ ಬರ್ದು ಇದೀವಿ, ಅದ್ರ ಮೇಲೆ ಬೋರ್ಡ್ ಅಲ್ಲೆಲ್ಲ ಬರ್ದೇ ನಾವು ಮೇಂಟೈನ್ ಮಾಡಿದ್ವಿ. ಪೊಲೀಸರೆಲ್ಲ ಬಂದು ನೋಡ್ಕೊಂಡು ಹೋಗೋರು, ನಮ್ಗೇನ್ ಯಾರು ಏನ್ ಅಬ್ಜೆಕ್ಷನ್ಸ್ ಮಾಡಿಲ್ಲ. ಇದು ಹೊಸ ಪ್ರಯೋಗ, ಹೊಸ ಪ್ರಯೋಗ ಇದು ಅಲ್ವಾ? ಈಗ ಜನ ಒಂದೇ ಸರಿ ಬಂದು ಮುತ್ಕೊಳ್ಳೋರ ಅಥವಾ ನೀವು ಜನರಿಗೂ ಕೂಡ ಎಲ್ಲ ಕಡೆ ಜನರುಗಳಿಗೆ ನಾವು ತಿಳಿ ಹೇಳಿದ್ವಿ, ಯಾಕಂದ್ರೆ ಈಗ ಕೆಮಿಕಲ್ ಅಲ್ಲೇ ಬೆಳೀತಾ ಇದ್ರು ಜನ, ನಾವು ಕೆಮಿಕಲ್ ಫ್ರೀ ಆಗಿ ಬೆಳೀತಾ ಇದೀವಿ. ಸೊ ಅದ್ರ ಜೊತೆ ನೇರವಾಗಿ ನಿಮಗೆ ಕೊಡ್ತಾ ಇದೀವಿ, ನಿಮಗೋಸ್ಕರ ನಾವು ಕೆಡ್ದಂಗೆ ಕೆಮಿಕಲ್ ಹಾಕಿ ಹಣ್ಣು ಮಾಡ್ದಂಗೆ ನಾವು ನೇರವಾಗಿ ಕೊಡ್ತಾ ಇದೀವಿ ಅಂತ ಜನಗಳಿಂದಲೂ ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ. ನೋಡ್ಬಿಟ್ಟು ಅವರೇ ವಾಲಂಟಿಯರ್ ಆಗಿ ರೈತರು ಬೆಳೆದಿದ್ದು ಅಂತ ಹೇಳಿ ಅವ್ರ ಕಡೆಯಿಂದಲೂ ಒಂದ್ ಸ್ವಲ್ಪ ನಮಗೆ ಪ್ರೋತ್ಸಾಹ ಬಂತು. ಸೊ ಚೆನ್ನಾಗಿ ನಮ್ಮ ಮಾರಾಟ ಭಾರಿ ಈಸಿ ಆಗೋಯ್ತು. ದಿನ ಒಂದ್ ಟನ್ ಖಾಲಿ ಮಾಡ್ತಿದ್ದೆ ಸರ್, ನಮಗೆ ಒಂದ್ ಟನ್ ಖಾಲಿ ಆಯ್ತು ನಮಗೆ ಗೊತ್ತಿರಲಿಲ್ಲ, ಆರಾಮ ಖಾಲಿ ಆಗೋದು. ಅಂದ್ರೆ ತೂಕಕ್ಕೆ ತಕ್ಕಡಿ ನಮ್ದೇ ಇತ್ತು, ನಮ್ದೇ ಸ್ಕೇಲ್ ಅಲ್ಲ ಇತ್ತು. ನಾವ್ ಯಾಕಂದ್ರೆ ಒಬ್ರು ಎಲ್ಲಾದ್ರು ನಾವೇ ತೂಕ ಮಾಡೋದ್ರಿಂದ ದಿನ ಹೂ ತೂಕ ಮಾಡಕ್ ನಮ್ಗೆ ಸ್ಕೇಲ್ ಬೇಕು. ಸೊ ನಮ್ಮ ಹತ್ರನೇ ಎಲ್ಲ ಇದೆ. ಅಲ್ಲ, ಬಂದಂತಹ ಜನರು ಕೂಡ ನಿಮ್ ಜೊತೆ ಯಾವ ರೀತಿ? ಸುಮಾರು ಫ್ರೆಂಡ್ಸ್ ಸುತ್ತಮುತ್ತ ಇರೋರು ಎಲ್ಲರೂ ಬಂದು ಅವರು ನಮ್ ಜೊತೆ ಸಪೋರ್ಟ್ ಮಾಡಿ ಅವರು ತೂಕ ಮಾಡಿಕೊಡೋದು, ನಮಗೆ ಊಟ ತಿಂಡಿಗೆಲ್ಲ ಅವರೇ ಬಂದು ತಂದ್ಕೊಡೋದು, ಈ ತರದೆಲ್ಲ ಸಹಾಯ ಮಾಡೋರು. ಅವ್ರು ಒಂದ್ ಗಂಟೆ ನಿಂತ್ಕೊಂಡು ಮಾರೋಗರು ಅವರು ನಮ್ ಜೊತೆ, ಹಂಗಾಗಿ ಎಲ್ಲ ನಮ್ಗೆ ಈಸಿ ಆಯ್ತು. ದರ ಏನ್ ನಿಗದಿ ಮಾಡಿದ್ರಿ? ಕಲ್ಲಂಗಡಿ 10 ರೂಪಾಯಿ ಇಟ್ಟಿದ್ದೆ, ಸಿದ್ದೋಟಗಿ 20 ರೂಪಾಯಿ ಇಟ್ಟಿದ್ದೆ. ಮಾರ್ಕೆಟ್ ಸ್ಟಡಿ ಮಾಡಿದ್ದೆ ಫಸ್ಟ್, ಚಿಕ್ಕಮಂಗ್ಳೂರು ಎಲ್ಲ ಹೋದೆ, ರಿಟೇಲ್ ಕೇಳಿದೆ. ಸೊ ಅವರು ಮಸ್ಕ್ ಮೆಲನ್ ಕೇಳಿದೆ 40 ರೂಪಾಯಿ ಅಂತ ಹೇಳಿದ್ರು, ಕಲ್ಲಂಗಡಿ 20 ರೂಪಾಯಿ ಇಟ್ಟಿತ್ತು. ಸೊ ಅದ್ರಲ್ಲಿ 60 ರೇಟ್ ಇಟ್ಟೆ, ಜನಗಳು ಈಸಿಯಾಗಿ ತಗೊಂಡು ಹೋದ್ರು, ಜನಗಳಿಗೂ ಕಮ್ಮಿ ಸಿಕ್ತು, ನಮಗೂ ಒಂದು ರೇಟ್ ಸಿಕ್ತು. ಮಧ್ಯವರ್ತಿಗಳ ಹಾವಳಿದಲ್ಲಿ ಮದ್ಯ ತಿನ್ನೋರು ನಾವು ತಿನ್ವಿ, ಈ ಕಡೆ ಅವ್ರಿಗೂ ಕನ್ಸ್ಯೂಮರ್ಸ್ಗೂ ಕಮ್ಮಿ ಸಿಕ್ತು. ಸೊ ಅದರಿಂದ ನಮ್ಗೆ ಮಾರ್ಕೆಟ್ ಜಾಸ್ತಿ ಆಯ್ತು. ಅಂದ್ರೆ ಪ್ರತಿನಿತ್ಯ ನೀವು ಒಂದು ಟನ್ ಕಲ್ಲಂಗಡಿ ತಂದು ಇಟ್ಕೊಂಡು ಮಾರ್ತಾ ಇದ್ರಿ? ಅಂದ್ರೆ ನೀವು ಒಂದ್ ಟನ್, ನಿಮ್ ತಮ್ಮ ಒಂದ್ ಟನ್ ಮಾರೋ? ಇಬ್ಬರಿಂದ ಒಂದ್ ಟನ್. ಹೌದಾ? 500 ಕೆಜಿ ಒಬ್ಬರು. ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಬರೋರಿ? ಬೆಳಗ್ಗೆ ಎಲ್ಲ 4 ಗಂಟೆಗೆ ಎದ್ದೆಲ್ಲ ರೆಡಿ ಆಗಿ 5:30 ಹೊರಟ್ರಿ, 6:00 ಬರ್ತಿದ್ವಿ. ಸೊ 10:00 ನಮ್ದೆಲ್ಲ ಖಾಲಿ ಆಗೋಗುತ್ತೆ. ಅಂದ್ರೆ ನೀವು ಪ್ರತಿನಿತ್ಯ ಒಂದೇ ಜಾಗದಲ್ಲಿ ನಿಂತು ಮಾರ್ತಾ ಇದ್ದೀರಾ? ನನಗೆ ಗೊತ್ತಿತ್ತು, ನನಗೆ ಹಾಸನ ಎಲ್ಲ ಗೊತ್ತಿತ್ತಲ್ಲ, ಯಾವ ಜಾಗದಲ್ಲಿ ನನಗೆ ಸೇಲ್ ಆಗುತ್ತೆ ನನಗೆ ಗೊತ್ತಿತ್ತು. ಸ್ಟೇಡಿಯಂ ಫಸ್ಟ್ ಬಂದಿದ್ದು ನಾವು ಸ್ಟೇಡಿಯಂಗೆ, ಒಳಗಡೆ ಎಂಟ್ರಿ ಸಿಗ್ಲಿಲ್ಲ, ಫುಲ್ ಜನ ಇದ್ರೆ ವಾಪಸ್ ಕಳ್ಸಿದ್ರು. ಇದ್ದ ಹಿಂಗಾಯ್ತಲ್ಲಪ್ಪ ಅಂತೇಳಿ ನಾನು ಹೌಸಿಂಗ್ ಬೋರ್ಡ್ ಹೋದೆ ಸೀದಾ, ಅಲ್ಲಿ ಸ್ಟಾಲ್ ಆಗ್ತದೆ, ನನಗೆ ಲಿಕ್ವಿಡೇಟ್ ಆಯ್ತು. ಆಮೇಲೆ ಮತ್ತೆ ಸ್ಟೇಡಿಯಂಗೂ ಇನ್ನೊಂದು ಕಾರ್ ಹಾಕಿದ್ವಿ, ಚೆನ್ನಾಗಿ ಖಾಲಿ ಆಯ್ತು. ಅಂದ್ರೆ ಜಿಲ್ಲಾಡಳಿತ ಏನ್ ವ್ಯವಸ್ಥೆ ಮಾಡಿತ್ತಲ್ಲ, ಆ ವ್ಯವಸ್ಥೆಯ ಅನುಕೂಲನೂ ಕೂಡ ಪಡ್ಕೊಂಡ್ರಿ ಅಲ್ವಾ? ಅಂದ್ರೆ ಈ ಲಾಕ್ಡೌನ್, ಮಾರಾಟದ ಸಮಸ್ಯೆ, ಈ ತರಹದ್ದೆಲ್ಲ ಸಮಸ್ಯೆಗಳು ಬಂದಾಗ ಈಗ ನೀವೇನೋ ಜಾಣತನದಿಂದ ಮಾರ್ಕೊಂಡ್ರಿ, ನಿಮ್ಮ ಅಕ್ಕಪಕ್ಕದ ರೈತರು, ನಿಮ್ಮ ಸ್ನೇಹಿತರು ಅವರೆಲ್ಲ ಏನ್ ಮಾಡಿದ್ರು? ಅವ್ರಿಗೂ ನಮ್ಮ ಇನ್ನೊಬ್ರು ನಮ್ಮ ಸ್ನೇಹಿತರು ಗಣೇಶ್ ತಂತ್ರಿಗಳಂತ, ಅವ್ರದ್ದು ಹಂಗೆ ಬೇಸೆ ಹೊಡೆದು ಬಿಡ ತಿನ್ಬಿಡು ಅಂತಂದ್ರು. ಅದ್ಯಾಕೆ ಸರ್ ಬೇಸೆ ಹೊಡಿತಾರೆ, ಬನ್ನಿ ನಾನು ಬರ್ತೀನಿ ಅಂತೇಳಿ ನಾನು ಅವ್ರದ್ದು ಅದೇ ತರ ಮಾರಾಟ ಮಾಡಿದ್ವಿ. ಅವ್ರಿಗೂ ಹಂಗೆ ಕ್ಲಿಯರ್ ಮಾಡಿಕೊಟ್ಟೆ ನಾನು, ವಾಟರ್ ಮೆಲನ್ ಅವ್ರದ್ದು ಇತ್ತು, ಅದು ಕ್ಲಿಯರ್ ಆಯ್ತು. ಅಲ್ಲ, ನಿಮ್ಗೇನೋ ವಾಹನ ಇತ್ತು ಆಶಿತ್ ಅವ್ರೆ, ಸ್ವಂತ ನಾಲ್ಕು ಚಕ್ರದ ವಾಹನ ಇತ್ತು, ಜಮೀನಿಂದ ಸುಲಭವಾಗಿ ತಂದ್ರಿ, ಮಾರಾಟ ಮಾಡಿದ್ರಿ, ಅನುಕೂಲ ಆಯ್ತು. ಒಂದು ವೇಳೆ ನಿಮ್ಮ ಹತ್ರ ನಾಲ್ಕು ಚಕ್ರದ ವಾಹನ ಇರಲಿಲ್ಲ ಅಂತಿದ್ರೆ ಏನ್ ಮಾಡ್ತಾ ಇದ್ರಿ? ಈಗ ನಮ್ ನಾಲ್ಕು ಚಕ್ರದ ವಾಹನ ಬಂದು 500 ರೂಪಾಯಿ ಪೆಟ್ರೋಲ್ ಖರ್ಚಾಗತ್ತೆ. ಸೊ ಅದೇ ಒಂದು ಆಪೆ ಗಾಡಿಗೆ 1,000 ಕೊಟ್ರೆ ಅವನೇ ಬಂದು ಹೋಗ್ತಾನೆ, ಈ 900 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಷ್ಟೇ. ಬಟ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಇರಲ್ಲ, ಕೊಡ್ಬೋದು ಈ 900 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೋದು, ಅವನು ಸಹಾಯ ಮಾಡ್ತಾನೆ. ಸೊ ಅಲ್ಲಿ ಇಬ್ರಿ ಆದಂಗಾಯ್ತು, ಅವರು ಸೇಲ್ ಮಾಡ್ಬೋದಲ್ಲ ಸರ್? ಆ ತರಹನು ಮಾಡಬಹುದು. ನಿಮ್ಮ ಸ್ನೇಹಿತರುಗಳು ಮಾಡಿದಾರ, ಅಕ್ಕಪಕ್ಕದ ಊರಿನವರು ಎಲ್ಲ? ಸುಮಾರು ಜನ ಈ ಕಡೆ ನಿತ್ತೂರು ಸೋಮನಳ್ಳಿ ಸುತ್ತೆಲ್ಲ ಅವ್ರ ಸ್ವಂತ ಟ್ರ್ಯಾಕ್ಟರ್ಲಿ ಹಳ್ಳಿ ತಿರುಗಿ ಖಾಲಿ ಮಾಡಿದ್ದಾರೆ. ಖಾಲಿ ಆಗಿದೆ ಅಂದ್ರೆ ಮಾರುಕಟ್ಟೆ ಹಳ್ಳಿನಲ್ಲೂ ಇದೆ ಅಂತ ಎಲ್ಲರೂ ತಂದ್ರೆ, ಒಂದು ಅಫೋರ್ಡಬಲ್ ಪ್ರೈಸ್ ಅಂದ್ರೆ ಎಲ್ಲ ದೂರ ಕೊಟ್ಟು ಕಾಳಕ್ಕೆ ರೆಡಿ ಇರ್ತಾರೆ. ಇವತ್ತೇನು ಯಾರು ಫ್ರೀ ಆಗಿ ಏನಿದೆ ಎಲ್ಲರೂ ತಂಗಂತಾರೆ. ಕರ್ಬೂಜಕ್ಕೂ ಬೇಡಿಕೆ ಇದೆಯಾ? ಇದೆ ಸರ್, ಕೇಳ್ತಾರೆ ಕೇಳ್ತಾರೆ ಇದೆ. ಅಂದ್ರೆ ನೀವು ಏನಾದ್ರೂ ಬೇರೆ ಮಾರಾಟದ ಟೆಕ್ನಿಕ್ ಏನಾದ್ರು ಬಳಸಿದ್ರೆ ಹಣ್ಣು ಹೆಚ್ಚಿಬಿಟ್ಟು ಸ್ವಲ್ಪ? ಯಾರು ಕೊಟ್ಟಿರಲಿಲ್ಲ ಸರ್, ತಗೊಂಡೋದವ್ರೆ ಮತ್ತೆ ವಾಪಸ್ ರಿಪೀಟೇಷನ್ ಬಂತು, ಯಾಕಂದ್ರೆ ಸಾವಯವದಲ್ಲಿ ಬೆಳೆದಿದ್ದು ಟೇಸ್ಟ್ ಹಂಗಿತ್ತು. ಸೊ ಆದ್ರಿಂದ ಎಲ್ಲರು ಕೇಳಕ್ ಶುರು ಮಾಡಿದ್ರು. ಇವತ್ತು ಕೇಳ್ತಾರೆ 2 ಟನ್ ಡೈಲಿ ಕೊಡಿ ಅಂತ, ಸ್ಟಾಕ್ ಇಲ್ಲ. ಸೊ ಇನ್ನೊಂದು ರೈತರು ಏನ್ ಮಾಡ್ಬೇಕು ಅಂದ್ರೆ 5 ಎಕರೆ 10 ಎಕರೆ ಬೆಳೆಯೋದ್ ಬದಲು ಕಮ್ಮಿನೇ ಬೆಳೆದು ನೇರವಾಗಿ ಮಾರಾಟ ಮಾಡ್ಲಿ, ಕೈ ಸುಟ್ಕೊಳ್ಳ ತಪ್ಪುತ್ತೆ, ಅವ್ರಿಗೂ ದುಡ್ಡು ನಾಕಾಸ್ ದುಡ್ಡು ಆಗತ್ತೆ. ಇಲ್ಲ 15-15 ದಿನ ಗ್ಯಾಪ್ ಅಲ್ಲೇ ಮಾಡ್ಕೊಳ್ಳಿ, ಇದು ಮುಗಿತ ಇನ್ನೊಂದ್ಸಲಿ ಮಾರಾಟ ಮಾಡ್ಲಿ. ಒಂದೇ ಸಲ ನಾವು 10 ಎಕರೆ ಬೆಳೆದು ಲಾಸ್ ಮಾಡ್ಕೊಂಡು ಸಾಯ ಬದಲು ಈ ತರ ಮಾಡಿದ್ರೆ ಈಸಿ ಆಗತ್ತಲ್ಲ ಸರ್. ನೀವು ಬೆಳೆದಾಗ ಬೇರೆ ಯಾರಾದ್ರೂ ಮಧ್ಯವರ್ತಿಗಳು ಬಂದು ಕೂಡ ತಗತ್ತೀನಿ ಕೊಡಿ ಅಂತ 5 ರೂಪಾಯಿ ಕೇಳಿದ್ರು ಸರ್? ಬರೀ 5 ರೂಪಾಯಿ ಮಸ್ಕ್ ಮೇಲನ್ನು 5 ರೂಪಾಯಿ ಕೇಳಿದ. ಸೊ ರೀಟೇಲ್ ಅಲ್ಲಿ 40 ರೂಪಾಯಿ ಇತ್ತು, ಕಲಂಗಡಿ ಹಣ್ಣು 5 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಮಾರ್ತಿದ್ರು. ನನ್ನ ಎದುರುಗಡೆ ಮಾಡಿದೆ, ಒಂದು 700 ಕೆಜಿ ಕೊಟ್ಟೆ, ನನ್ನ ಎದುರುಗಡೆ 20 ರೂಪಾಯಿ, ನಾನು ಇನ್ನು ಅನ್ಲೋಡ್ ಆಗ್ತಿದ್ರೆ ಅದೇ ತಗೊಂಡು 20 ರೂಪಾಯಿ ಮಾರ್ದೆ. ಅವತ್ತೇ ನಮ್ಮ ಮನ್ಸಿಗೆ ಹೊಡಿತಿ, ಯಾತಕ್ಕೆ ಇವ್ರಿಗೆ ಕೊಡಬಾರ್ದು ಅಂತ ಮಾರನೇ ಬೆಳಿಗ್ಗೆ ಶುರು ಮಾಡಿದೆ. ಅಂದ್ರೆ ಈಗ ನಿಮ್ದೇನೋ ಒಂದು ಪ್ರಯತ್ನ, ಕಲ್ಲಂಗಡಿ ಬೆಳೆದಿದ್ದೀರಿ, ಮಾರದ್ರಿ, ಮುಂದೆನೂ ಕೂಡ ನೀವು ಇದೇ ವಿಧಾನನ ಅನುಸರಿಸಿ ಮಾರಾಟ ಮಾಡ್ತೀರಾ? ಮಾಡ್ತೀವಿ ಸರ್. ಈಗ ನಮ್ದೇನಿದೆ ಅಂದ್ರೆ ನಮ್ದು ಮೈಕ್ರೋಬಿ ಆಗ್ರೋಟೆಕ್ ಇಂಡಿಯಾ ಪ್ರೈವೇಟ್, ಅಲ್ಲಿಂದ ನಮಗೆ ಡಾಕ್ ಸಾಯಿಲ್ ಅನ್ನ ಗೊಬ್ಬರ ಬರ್ತಾ ಇದೆಯಲ್ಲ, ಸೊ ನಮ್ಮ ಹುಲ್ನ ಚೆಗೊಟ್ರು ಇದನ್ನ 6 ತಿಂಗಳಲ್ಲಿ ನಂಗೆ ಹೇಳಿದ್ರು, ಇದೊಂದು ಕೆಲಸ ನೀನ್ ಮಾಡಬೇಕು ಅಂತ. ಸರ್ ಎಲ್ಲಾಗತ್ತೆ ಸರ್ ಇಷ್ಟೊಂದು ತಗೊಳಕ್ ಆಗಲ್ಲ ಅನ್ಕೊಂಡಿದ್ದೆ ನಾನು, ಬಟ್ ಈಗ ಅವ್ರ ಸಪೋರ್ಟ್ ಇದೆ, ಒಂದು ನಮ್ದೇ ಆದ ಒಂದು ಬ್ರ್ಯಾಂಡ್, ರೈತರದೊಂದು ಬ್ರ್ಯಾಂಡ್ ಆಗ್ಬೇಕು, ಒಂದು ಶಾಪ್ಸು ಆಗ್ಬೇಕು, ಬೆಳೆದಿದ್ದಂತ ಅವ್ರ ಬೆಳೆನ ಅವ್ರ ಬೆಳೆ ಮಾರಾಟ ಮಾಡೋಗ್ಬೇಕು, ಒಂದು ಜಿ ಐ ಟ್ಯಾಗ್ ಮಾಡಬೇಕು ಅಂತ ಮಾಡಿದೀವಿ. ಯಾರು ಪರ್ಚೇಸ್ ಅನ್ನೋ ಯಾರು ಕನ್ಸ್ಯೂಮ್ ಬಂದ್ರೆ ಅವ್ರು ಹೊಡೆದ್ರೆ ಅವ್ರಿಗೆ ಏನೆಲ್ಲ ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗ್ಬೇಕು, ಕೆಮಿಕಲ್ ಫ್ರೀಯಾಗಿ ಸಿಗ್ಬೇಕು ಅನ್ನೋದೊಂದು ಮಾರಾಟ ರೈತರಿಂದ ಆಗ್ಬೇಕು, ಆಲ್ ಓವರ್ ಕರ್ನಾಟಕ ಆಗ್ಬೇಕು ಅನ್ನೋದೊಂದು ನೆಕ್ಸ್ಟ್ ಇಂದ ಈಗ ಲಾಕ್ಡೌನ್ ಓಪನ್ ಆದ್ಮೇಲೆ ಶುರು ಆಗುತ್ತೆ ನಮ್ಮ ಇದರಿಂದ. ಹೂ ಹೇಗೆ ಮಾಡಿದ್ರಿ? ಹೂ ಅಲ್ಲ, ಈಗ ಸುಕಂದ್ ರಾಜ ಇಲ್ಲ, ಕಾಕಡ ಹೂ ಇಲ್ಲ, ಚೆಂಡು ಹೂ ಇಲ್ಲ, ಎಲ್ಲ ತುಮಕೂರಿಂದ ಬರ್ಬೇಕಿತ್ತು ನನಗೆ ಇಲ್ಲಿಗೆ, ಬಟ್ ಇಲ್ಲಿ ನಂದು ಒಂದೇ ರೋಸು, ಸೊ ಎಲ್ಲಾದ್ರು ಲಿಕ್ವಿಡೇಟ್ ಆಗು, ಯಾವ್ದೇನು ಉಳಿತಿರಲಿಲ್ಲ, ಇದೊಂದೇ ಹೂ ಉಳ್ಕೊಂಡಿದ್ದು. ಎಲ್ಲೆಲ್ಲಿ ಮಾಡಿದ್ರೆ? ಸೊ ಜಾವಗಲ್ ಇದೆ, ಬಾಣವಾರ ಇದೆ, ಆಮೇಲೆ ಬೇಲೂರು, ಹಳೇಬೀಡು, 4 ಕಡೆಗೂ ಲಿಕ್ವಿಡೇಟ್ ಆಯ್ತು. ಅಲ್ಲೇನು ಲಾಕ್ಡೌನ್ ಇರ್ಲಿಲ್ವಾ? ಲಾಕ್ಡೌನ್ ಇತ್ತು, ವಾರದಲ್ಲಿ 3 ದಿನ ಅವ್ರಿಗೆ ಪರ್ಮಿಷನ್ ಇತ್ತಲ್ಲ, ಸೊ ಬೇರೆ ಹೂ ಇಲ್ಲ, ಇದೊಂದೇ ಹೂ ಮಾರ್ಬೇಕು, ಸೊ ಹಂಗಾಗಿ ನನಗೇನು ತೊಂದರೆ ಆಗ್ಲಿಲ್ಲ. ಬೇರೆ ಹೂ ಇದ್ದಿದ್ರೆ? ಇದ್ದಿದ್ರು ಏನ್ ತೊಂದರೆ ಇರ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಕಮ್ಮಿ ಆಗದೇನ ಮಾರಾಟ ಕಮ್ಮಿ ಆಗೋದು, ಆದ್ರೂ ಏನ್ ತೊಂದರೆ ಇಲ್ಲ, ಈಗ ಅದು ಪ್ಲಸ್ ಪಾಯಿಂಟ್ ಆಯ್ತು ಅಷ್ಟೇ ನನಗೆ. ಎಷ್ಟು ಗುಲಾಬಿ ಹೂವನ್ನ ಮಾರಾಟ ಮಾಡಿದ್ರಿ? ಸೊ ಲಾಕ್ಡೌನ್ ಆದ್ಮೇಲೆ ಒಂದು 10 ಅಷ್ಟು ವ್ಯಾಪಾರ ಆಗಿದೆ ನಂದು. ಹೌದಾ? ಇನ್ನೂ ಇದೆಯಾ? ಪ್ರತಿ 2 ದಿನಕ್ಕೆ ಒಂದ್ಸಲಿ 90 ಕೆಜಿ, 80 ಕೆಜಿ, 60 ಕೆಜಿ, 100 ಕೆಜಿ ತರ ಅವರೇಜ್ ಬರ್ತಲೇ ಇರುತ್ತೆ. ಸೊ ಒಂದ್ ತಿಂಗಳಿಗೆ ಒಂದ್ 700-800 ಕೆಜಿ ನಂದು ಅವರೇಜ್ ಬರ್ತಾ ಇರುತ್ತೆ, ಇನ್ನು ಹೋಗ್ತಾ ಹೋಗ್ತಾ ರೈಸು ಆಗುತ್ತೆ. ಅದನ್ನು ನೀವೇ ನಿಂತು ನೇರವ ಮಾರಿತಾ ಅಥವಾ ಅವ್ರು ಏನು ಕುತ್ಕೊಂಡು ಕಟ್ಟಿ ಮಾರ್ತಾರೆ, ಸೊ ಅವ್ರಿಗೆ ನೇರವಾಗಿ ಕೊಡ್ತಾ ಇದೀವಿ. ಈಗ ಅವರಿಗೆ ಥ್ರೂ ಮೀಡಿಯೇಟರ್ ಇಂದ ಬರ್ತಿತ್ತು, ನಾನು ಮಧ್ಯವರ್ತಿ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಬರ್ತಿತ್ತು, ಅದನ್ನ ನಾವು ನೇರವಾಗಿ ಅವ್ರಿಗೆ ಕೊಡ್ತಾ ಇದೀನಿ. 100 ರೂಪಾಯಿ, 365 ದಿನ, 1,000 ರೂಪಾಯಿ ಕೆಜಿ ಆಗ್ಲಿ, 10 ರೂಪಾಯಿ ಕೆಜಿ ಆಗ್ಲಿ, ನಾನು ಯಾರನ್ನು ಕೇಳಕ್ಕೋಲ್ಲ, ಪ್ರತಿದಿನ 100 ರೂಪಾಯಿ ಕೊಡ್ತಾ ಇದೀನಿ. ಅಂದ್ರೆ ರಸ್ತೆ ಪಕ್ಕದಲ್ಲಿ ಹೂವನ್ನ ಕಟ್ಟಿ ಮಾರ್ತಾರಲ್ಲ, ಅವ್ರಿಗೆ ಕೊಡ್ತೀವಿ ಡೈರೆಕ್ಟ್ ಆಗಿ. ಸೊ ಅವ್ರಿಗೆ ಹೋಲ್ಸೇಲ್ ಕೊಟ್ಟು ಹೋಲ್ಸೇಲ್ ಇಂದ ಅವ್ರಿಗೆ ಬರ್ತಿತ್ತು, ಸೊ ನಾವೇ ಅದಕ್ಕೆ ಕೊಟ್ಟು ಡೈರೆಕ್ಟ್ ಕೊಟ್ಟಿದೀವಿ. ಸೊ ಅದರಲ್ಲೂ ನಾವು ಆರ್ಗ್ಯಾನಿಕ್ ಅಲ್ಲಿ ಕೊಡೋದ್ರಿಂದ ಶೆಲ್ಫ್ ಲೈಫ್ ಬರ್ತಾ ಇದೆ ನನಗೆ, ಹೂ ಬಾಳಿಕೆ ಬರ್ತಾ ಇದೆ, ಹಂಗಾಗಿ ನನ್ನ ಹೂ ಡಿಮ್ಯಾಂಡ್ ಇರೋದು. 4-5 ದಿನ ಇಟ್ಕೊಂಡು ಮಾರ್ತಾರೆ, ಹಂಗಾಗಿ ನನಗೆ ಬಾಳಿಕೆ ಬರೋದ್ರಿಂದ ಅವರು ಕೇಳ್ತಾರೆ. ಒಂದು ವೇಳೆ ರಿಟೇಲರ್ಸ್ ಏನಿದಾರಲ್ಲ ರಸ್ತೆ ಪಕ್ಕದಲ್ಲಿ ಮಾರಾಟ ಮಾಡೋರು, ಅವರು ಬೆಳೆದಷ್ಟು ಪ್ರಮಾಣದಲ್ಲಿ ಹೂವನ್ನ ತಗೊಳ್ಳಲ್ಲ, ಅಂದ್ರೆ ಹೋಲ್ ಸೇಲರ್ ಆದ್ರೆ ಎಷ್ಟು ಕೊಟ್ಟರು ತಗೊಂಡ್ಬಿಡ್ತಾರೆ, ಆದ್ರೆ ರಿಟೈಲರ್ಗಳು ಅಂತಂದ್ರೆ ಸಂಖ್ಯೆ ಜಾಸ್ತಿ ಇರುತ್ತೆ, ಎಲ್ಲರ ಹತ್ರನು ನೀವು ಹೋಗ್ಬೇಕು, ಹೋಲ್ ಸೇಲರ್ ಆದ್ರೆ ಒಬ್ಬನೇ, ಅದೇನು ನಿಮ್ಗೆ ಅಡ್ವಾಂಟೇಜ್? ಎರಡು ಎಕರೆ ಬೆಳೆದು 50 ರೂಪಾಯಿ ಕೆಜಿ ಕೊಡೋದು ಬದಲು ಒಂದ್ ಎಕರೆ ಬೆಳೆದು 100 ರೂಪಾಯಿ ಕೆಜಿ ಕೊಡೋಣ ಬಿಡಿ ಸರ್. ನಾನು ಇದನ್ನ ಮಾರ್ಕೆಟ್ ಅಲ್ಲಿ ತುಮಕೂರು ಮಾರ್ಕೆಟ್ ಹೋಗಿ ಕುತ್ಕೊಂಡೆ. ನಾನು ಒಬ್ಬ ದೊಡ್ಡಬಳ್ಳಾಪುರದಿಂದ ರೈತ ಬೆಳೆ ತಾಂಬರ್ತಿದ್ದ, ಅವನ್ದು ಅವತ್ ಪ್ರೊಡಕ್ಷನ್ ಇದ್ದಿದ್ದು 60 ಕೆಜಿ, ನಂದಿದ್ದು ಅವತ್ ಬರೀ 8 ಕೆಜಿ 9 ಕೆಜಿ, ಅವನು 60 ಕೆಜಿ ತಂದು 40 ರೂಪಾಯಿ ಕೆಜಿ ಕೊಟ್ಟ. ಸೊ ಅವನ್ದೆಲ್ಲಾ ಕೂಡಿ ಕಳೆದ್ರು ಒಂದ್ 500 ರೂಪಾಯಿನೂ ಮಿಕ್ಕಲಿಲ್ಲ. ನಂದ್ ಅಷ್ಟೇ, ನಂದ 7-8 ಕೆಜಿ ಮಾರಿದ್ರು 900 ರೂಪಾಯಿ ಸಿಗ್ತೇವೆ. ಈಗ ಅವ್ನ್ ರೀಟೇಲರ್ ಏನೋ ಅವ್ನ್ ಕಟ್ಟೆ ತಾನೆ ಕೊಡೋದು, ಅವ್ರಿಗೆ ಹಾಕ್ತಾನೆ ತೂಕ ಮಾಡಿ ಕೊಡ್ತಾನೆ ನಮ್ಮಿಂದ, ನಾವು ಅದೇ ಕೆಲಸ ಮಾಡೋದ್ಬಿಡಿ, 5 ನಿಮಿಷ ವೇಸ್ಟ್ ಆಗುತ್ತೆ ಅಷ್ಟೇ. ನಾನು 2 ಕೆಜಿ ಇರೋರ್ಗೂ ಕೊಡ್ತೀನಿ, 1 ಕೆಜಿಗೂ ಬಿಡಲ್ಲ, 25 ಕೆಜಿನೂ ಯಾರಿಗೂ ಬಿಡಲ್ಲ, ಯಾಕಂದ್ರೆ 1 ಕೆಜಿ ಹೂ ವೇಸ್ಟ್ ಆಯ್ತು ನನ್ಗೆ ವೇಸ್ಟ್, 100 ರೂಪಾಯಿ ವೇಸ್ಟ್. ಸೊ ಅದರಿಂದ ಎಲ್ಲಾದ್ರೂ ಪ್ಯಾಕ್ ಮಾಡೇ ಕೊಡೋದು ನಾನು, ಯಾರಿಗೂ ಬಿಡಲ್ಲ. ಸೊ ಒಂದ್ 10 ಜನ ಕಸ್ಟಮರ್ಸ್ ಇದಾರೆ, ಸೊ ಅವ್ರ ಕೆಪಾಸಿಟಿ ಹೂ ಕಮ್ಮಿ ಆಯ್ತಾ ಅವ್ರ ಕೆಪಾಸಿಟಿ ಅನ್ನೋದು ಎಲ್ಲರಿಗೂ ಡಿವೈಡ್ ಮಾಡ್ತೀನಿ. ಹೂ ಜಾಸ್ತಿ ಆಯ್ತಾ ಅವನು 25 ಕೆಜಿ ಕೆಪಾಸಿಟಿ ಇದೆ ಅವ್ನಿಗೆ ನನಗೆ ಗೊತ್ತಿರುತ್ತೆ, ಸೊ ಅದ್ರ ಪ್ರಕಾರ ಹೂ ಆಗ್ತೀವಿ ಎಲ್ಲರೂ. ಅಲ್ಲ, ಒಂದು ವೇಳೆ ಮಾರಾಟ ಆಗಲಿಲ್ಲ ಅಂದ್ರೆ ವಾಪಸ್ ಕೊಡ್ತಾರೆ? ಇದುವರೆಗೂ ಆಗೇ ಇಲ್ಲ ಸರ್, ಆತರ ಪ್ರಾಬ್ಲಮೇ ಬಂದಿಲ್ಲ. ಈಗ 2 ವರ್ಷದಿಂದ ನನಗೆ ಮಾರಾಟ ಆಗಿಲ್ಲ ಅನ್ನೋ ಪ್ರಾಬ್ಲಮೇ ಇಲ್ಲ. ಅಕಸ್ಮಾತ್ ಔಷಧಿ ಹೊಡೆದು ಒಂದೊಂದು ಔಷಧಿ ಹೊಡೆಯೋ ಡ್ಯಾಮೇಜ್ ಬರುತ್ತೆ, ಸವತ್ ನಾನು ದುಡ್ಡು ಇಸ್ಕೊಳಕ್ಕೋಲ್ಲ ಅವ್ರ ಹತ್ರ, ಯಾಕಂದ್ರೆ ಒಂದಿನದ್ದು ನೋಡ್ಕೊಂಡು 300 ಅವತ್ತು ನಾನು ಹಾಳು ಮಾಡ್ಕೊಂಬಾರ, ಕಸ್ಟಮರ್ ಹಾಳು ಮಾಡ್ಕೊಬಾರ್ದು ನಾನು. ಸೊ ಅದರಿಂದ ನಾವು ಅವ್ರಿಗೆ ಸಹಕರಿಸ್ತೀವಿ, ಹಂಗಾಗಿ ನಮ್ ಜೊತೆ ಅವ್ರು ಚೆನ್ನಾಗಿದ್ದಾರೆ. ನೀವ್ ಯಾವತ್ತು ನಿಂತು ಹೂವನ್ನು ಮಾರಿಲ್ವಾ? ಕಲ್ಲಂಗಡಿ ಮಾರಿದಾಗ ಇಲ್ಲ ಇಲ್ಲ ಮಾಡಿಲ್ಲ ಸರ್, ಮಾಡಿಲ್ಲ. ಮಾಡಬೇಕು ಅಂತ ನಾನು ಕಟ್ಟಿ ಮಾರೋದೆಲ್ಲ ಅಷ್ಟು ಸುಲಭ ಇದೆ. ಗುಲಾಬಿ ಯಾರು ಕಟ್ತಾರೆ? ಕಟ್ತಾರೆ ಸರ್, ಗುಲಾಬಿನ ಹಾರ ಕಟ್ತಾರೆ, ಹಂಗೆ ಹಿಂಗ್ ಉದ್ದ ಇದನ್ನು ಕಟ್ತಾರೆ, ಸೇವಂತಿಗೆ ಹೂ ಕಟ್ತಂಗೆ. ಯಾಕಂದ್ರೆ ನಮ್ಗೆ ಇಲ್ಲಿ ಕುಯ್ದು ಇದ್ರದ್ ನೋಡ್ಕೊಂಡು ಮಾರಾಟ ಮಾಡೋದಕ್ಕೆ ಫುಲ್ ಕೆಲಸ ಆಗೋಗ್ಬಿಡ್ತೀನಿ, ಬೇರೆ ಕೆಲಸಗಳು, ಹಂಗಾಗಿ ಅದನ್ನು ಮಾಡಕ್ಕಾಗಲ್ಲ. ಬೇರೆ ಇನ್ನು ಏನೇನು ಉತ್ಪನ್ನಗಳು ಬೆಳೆದಿದ್ದೀರಿ ನೀವು ಲಾಕ್ಡೌನ್ ಸಂದರ್ಭದಲ್ಲಿ? ಸರ್, ಬಾಳೆ ಇದೆ, ಬಾಳೆನು ಖಾಲಿ ಆಗ್ತದೆ, ಏನು ತೊಂದರೆ ಆಗಿಲ್ಲ. ಆಮೇಲೆ ಸೇವಂತಿಗೆ ಇನ್ನೊಂದು 1.5 ತಿಂಗಳು ಅದು ಶುರು ಆಗುತ್ತೆ. ಬಾಳೆ ಹೇಗೆ ಖಾಲಿ ಮಾಡಿದ್ರಿ? ಬಾಳೆ ಈ ಕಡೆ ಹಾಸನಲ್ಲಿ ಒಂದು ಹಿಂಗೆ ನನಗೆ ಕಸ್ಟಮರ್ಸ್ ಇದಾರೆ ಸರ್, ನನ್ನ ಕಾರ್ ಬಂದ್ರೆ ಒಂದು 20 ಜನ ಯಾಕೆ ಬಂದು ಹಿಂಗೆ ಕೊಟ್ರೆ ಮುಗಿದಾಯ್ತು ಎಲ್ಲರೂ ತಗೋ, ಯಾಕಂದ್ರೆ ಟೇಸ್ಟ್ ಇರೋದು, ಆರ್ಗ್ಯಾನಿಕ್ ಟೇಸ್ಟ್ ಇರೋದ್ರಿಂದ ಅವರೇ ವಾಲಂಟಿಯರ್ ಒಂದೊಂದು ಗೊನೆ ಒಂದೊಂದು ಗೊನೆ ಮನೆ ಕಂಡಾಕರ್ ನ್ಯಾಚುರಲ್ ಆಗಿ ತಿಂತಾರೆ. ಇನ್ನೊಂದೊಂದು ಮಂಡಿಗಳಿದೆ, ಅವ್ರಿಗೆ 35 ರೂಪಾಯಿ ಕೊಡ್ತೀನಿ, ಒಬ್ರಿಗೆ 40 ರೂಪಾಯಿ ಕೊಡ್ತೀನಿ. ಎಕ್ಸಸ್ ಆಗಿದ್ದನ್ನ ಅಲ್ಲೇ ಮಾರಾಟ, ಮನೆ ಹತ್ರ ಬಂದು ಹೋಲ್ಸೇಲರ್ ಒಬ್ಬ ತಗೊಂಡೋಗ್ತಾರೆ. ನನ್ನ ಕೆಲ ಆದಷ್ಟು ನಾನು ರಿಟೇಲ್ ಮಾಡ್ತೀನಿ. ಕಾರ್ ಅಂತೂ ಸುಮ್ನೆ ಅಂತೂ ಬರಲ್ಲ ಹಾಸನಗೆ, ಅದ್ರ ಲಗೇಜ್ ಹಾಕೊಂಡೇ ಬರೋದು. ವಾಪಸ್ ಖಾಲಿ ಹೋಗ್ತೀರಾ ಅಥವಾ ಏನಾದ್ರು ತಗೊಂಡು ಹೋಗ್ತೀರಾ? ಸಾಮಾನ್ಯ ಏನಾದ್ರು ಮನೆಗೆ ಬೇಕಾಗಿರೋದು ತಗೊಂಡು ಹೋಗಿಲ್ಲ, ಮಿಷನರಿ ಏನಾದ್ರು ಐಟಮ್ ಇದ್ದೇ ಇರುತ್ತೆ, ಈ ಕಡೆಯಿಂದ ಹಾಕೊಂಡು ಹೋಗ್ತೀವಿ. ಕೊರೋನಾ ವೈರಸ್ ಕೆ ಖತರೆ ಸೇ ಬಚತೆ ಹುವೆ ರವಿ ಕಿ ಫಸಲ್ ಕಿ ಕಟಾಯಿ ಬಿಕ್ರಿ ಸರ್ಕಾರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ ನಾಕ್ ಔರ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೇ ಢಕ್ಕರ್ ರಖೇ ಆಂಖ ಕಾನ್ ನಾಕ್ ಔರ್ ಮುಂಹ ನಾ ಛುಯೇ ಆಪಸ್ ಮೇ 1 ಸೇ 2 ಮೀಟರ್ ಕಿ ದೂರಿ ಬನಾಯೆ ರಖೇ ಇಸ್ ಸಮಯ ರವಿ ಫಸಲ್ ಕಿ ಕಟಾಯಿ ಕಾ ಕಾಮ್ ಭೀ ಜಾರಿ ಹೈ ಕೇಂದ್ರ ಸರ್ಕಾರ ಔರ್ ರಾಜ್ಯ ಸರ್ಕಾರ ಮಿಲ್ಕರ್ ಪ್ರಯಾಸ ಕರ್ ರಹೀ ಹೈ ಕಿ ಕಿಸಾನೋ ಕೋ ಕಮ್ ಸೇ ಕಮ್ ದಿಕ್ಕತ್ ಹೋ ಕಟಾಯಿ ಕರ್ತೆ ಸಮಯ ಖೇತ್ ಕಿ ಏಕ್ ಪಟ್ಟಿ ಪರ್ ಏಕ್ ಏಕ್ ಶ್ರಮಿಕ್ ಹಿ ಕಾಮ್ ಕರೇ ಫಸಲ್ ಕೋ ಛೋಟೆ ಛೋಟೆ ಢೇರೋ ಮೇ ಇಕಟ್ಟಾ ಕರೇ ಹರ್ ಢೇರ್ ಪರ್ ಏಕ್ ಯಾ 2 ಶ್ರಮಿಕ್ ಹಿ ಕಾಮ್ ಕರೇ ಹಾಥ್ ಕೆ ಔಜಾರೋ ಕೋ ದಿನ ಮೇ 3 ಬಾರ್ ಸಾಬುನ್ ಔರ್ ಪಾನಿ ಸೇ ಧೋಯೆ ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದ್ಲಾ ಬದ್ಲಿ ನಾ ಕರೇ ಖಾನೆ ಪೀನೆ ಕೆ ಅಪನೆ ಬರ್ತನೋ ಕಾ ಇಸ್ತೇಮಾಲ್ ಕರೇ ಏಕ್ ದೂಸರೆ ಕೆ ಬರ್ತನ್ ಪ್ರಯೋಗ ನಾ ಕರೇ ಹರ್ ರೋಜ್ ಧುಲೆ ಹುವೆ ಸಾಫ್ ಕಪಡೆ ಪಹನೆ ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೇ ಸಫಾಯಿ ಜರೂರಿ ಹೈ ಥ್ರೆಶಿಂಗ್ ಕೆ ದೌರಾನ್ ಭೀ ಇನ್ ಸಭೀ ಬಾತೋ ಕಾ ಧ್ಯಾನ್ ರಖೇ ಜಹಾಂ ಥ್ರೆಶಿಂಗ್ ಕಾ ಕಾಮ್ ಚಲ್ ರಹಾ ಹೋ ಉಸ್ಕೆ ಆಸ್ ಪಾಸ್ ಥೂಕೆ ನಹೀ ಫಸಲ್ ಕೆ ದಾನೆ ಮಿಟ್ಟಿ ಯಾ ಜಮೀನ್ ಕೆ ಸಂಪರ್ಕ್ ಮೇ ನಾ ಆಯೆ ಫಸಲ್ ಉತ್ಪಾದ ಕೋ ಘರ್ ಮೇ ರಖನೆ ಸೇ ಪಹಲೆ 48 ಘಂಟೆ ತಕ್ ಧೂಪ್ ಮೇ ರಖೇ ಕಂಬೈನ್ ಹಾರ್ವೆಸ್ಟರ್ ಥ್ರೆಶರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೇ ಪಹಲೆ ಸಾಫ್ ಕರ್ನಾ ಔರ್ ಸಂಕ್ರಮಣ ಮುಕ್ತ ಕರ್ನಾ ಜರೂರಿ ಹೈ ಮಶೀನೋ ಕೆ ಇಸ್ತೇಮಾಲ್ ಸೇ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೇ ಸಾಫ್ ಕರೇ ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ರಖೇ ಔರ್ ಸಂಕ್ರಮಣ ಮುಕ್ತ ರಖೇ फसल को वाहनों में चढ़ाना हो, बिक्री केंद्र तक पहुंचाना हो, बिक्री और खरीद के दौरान और नई फसल की जुताई तथा बुआई के समय साफ हाथ, मास्क का इस्तेमाल और एक दूसरे से 4 से 6 फुट की दूरी जरूरी है। खरीद केंद्र पर आने से पहले श्रमिकों की जांच। खरीद केंद्र पर भीड़ ना हो इसलिए पंजीकृत किसानों को वाहनों के अनुमति पत्र के साथ SMS के जरिए निश्चित समय पर बारी बारी से बुलाया जाए। गोदामों पर खरीदी हुई फसल को लेने में शीघ्रता करें ताकि श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं, इसलिए किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि एवं किसान कल्याण मंत्रालय, भारत सरकार द्वारा जनहित में जारी। आशित अवरे, ರೈತರು ಬೆಳಿತಾರೆ ಆದ್ರೆ ಮಾರಾಟ ಮಾಡಲ್ಲ, ಮಾರಾಟ ಮಾಡೋದು ರೈತರಿಗೆ ಕಷ್ಟ ಅನ್ನೋ ಒಂದು ಮಾತಿದೆ. ಯಾಕೆಂದ್ರೆ ಬೆಳೆಯೋದಕ್ಕೆ ಅವರ ಎಲ್ಲ ಶ್ರಮ ಹಾಕಿರ್ತಾರೆ, ಅದನ್ನ ಮಾರುವಂತಹ ಒಂದು ಕೆಲಸ ರೈತಾಪಿ ಕೆಲಸ ಮಾಡೋರಿಗೆ ಕಷ್ಟ ಅನ್ನೋ ಒಂದು ಮಾತಿದೆ. ತಮ್ಗೇನ್ ಅನ್ಸುತ್ತೆ? ನನಗೆ ಯಾಕೆ ಕಷ್ಟ ಆಗಲ್ಲ ಅಂದ್ರೆ ನಮ್ಮಲ್ಲಿ ಈಗ ಎಲ್ಲರ ಸಹಾಯ ಈಸಿ ಆಗಿರೋದ್ರಿಂದ, ಈಗ ನಾನು ಮಾರ್ಕೆಟ್ ನಾವು ಮಾರ್ಕೆಟ್ ಮಾಡ್ತೀವಿ, ನಮ್ ತಂದೆ ತಾಯಿ ಅಲ್ಲಿ ನೋಡ್ಕೊಂತಾರೆ ಮನೆ ಹತ್ರದ್ದು, ಏನ್ ನಮಗೆ ಲೋಡ್ ಮಾಡಿಸ್ಕೊಡೋದು ಅದೆಲ್ಲ ಅವ್ರು ನೋಡ್ಕೊಂತಾರೆ. ಸೊ ಹಂಗಾಗಿ ನನಗೆ ಈಸಿ ಆಗ್ತದೆ. ಈಗ ನೀನ್ ಸಹಾಯ, ನಿಮ್ಮ ತಂದೆ ಸಹ, ಮಕ್ಕಳು ಏನೋ ಮನಮಂದಿ ಸಹಾಯ ಅಂತ ಏನೋ ಒಂದು ಇದು ಹೇಳ್ತಾರ ಸರ್, ಅದನ್ನ ಸಹಾಯ ಅಂತ ಮಾಡ್ಕೊಂಡ್ರೆ ಇದೆಲ್ಲ ಬಾರಿ ಈಸಿ ಆಗುತ್ತೆ. ಈ ತರ ಕೆಲಸ ಮಾಡಕ್ ನಮಗೆ ಬಾರಿ ಈಸಿ ಆಗುತ್ತೆ. ಸೊ ನಾವ್ ಇನ್ನೊಂದ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಅಗ್ರಿಕಲ್ಚರ್ ಬದಲು ಅಗ್ರಿಮೆಂಟ್ ಕಲ್ಚರ್ ಅಂತ ಮಾಡ್ಕೊಂಡ್ರೆ ಇದನ್ನೆಲ್ಲ ನಾವ್ ಮಾಡಕ್ಕೆ ತಲೆ ಓಡುತ್ತೆ. ಏನಾಗಂದ್ರೆ, ಸೊ ನನ್ ರೇಟ್ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಇಷ್ಟರಲ್ಲಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ಫಿಕ್ಸ್ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿನಿ ನಾನು. ಸೊ ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನನ್ ಲಾಸೇ ಮಾಡಬಾರ್ದು ಅಂತ ನಿಂತ್ಬಿಟ್ಟಿದ್ದೀನಿ. ಯಾಕಂದ್ರೆ ಮುಂಚೆ ನಾನು ಕೋಟಿಗಟ್ಟಲೆ ಕಳೆದು ಇದ್ದೀನಿ, ಅದನ್ನ ಈಗ ಲಾಸ್ ಮಾಡಬಾರ್ದು ಅಂತ ಈಗ 2 ವರ್ಷ ಅಂತೀನಿ, ಲಾಸೇ ಮಾಡ್ತಿಲ್ಲ. ನಿಮಗೆ ನೀವೇ ಅಗ್ರಿಮೆಂಟ್ ಮಾಡ್ಕೊಂಡು? ಅಗ್ರಿಮೆಂಟ್ ನಂದೊಂದು ಇಷ್ಟ ರೇಟ್ ಅಲ್ಲಿ ನಾನು ಮಾಡಬೇಕು ಅನ್ಕೊಂಡಿದ್ದೀನಿ, ಅಷ್ಟೇ ರೇಟ್ ಅಲ್ಲಿ ಮಾರಿದ್ದೀನಿ. ಮಾರುಕಟ್ಟೆ ಬಿದ್ದೋದ್ರೆ ಅದ್ಯಾಗ ಮರಕ್ಕಾಗತ್ತೆ ಸರ್? ನಮ್ಮ ಹತ್ರ ನೀವ್ ಯಾವತ್ತೇ ಬಿದ್ದೋಗ್ಲಿತ್ತಲ್ಲ ಅಂದ್ರೆ ಅವ್ರು 20 ರೂಪಾಯಿ, 5 ರೂಪಾಯಿ ಅಲ್ಲ 2 ರೂಪಾಯಿ ತಾಳೆ ಅವ್ರು 20 ರೂಪಾಯಿ ಮಾರ್ತಿರ್ತಾರೆ. ಸೊ ಹಂಗಾಗಿ 10 ರೂಪಾಯಿ ಕೆಜಿ ಕೊಟ್ಟು ಅವ್ರು ತಗೊಳ್ಳೇಬೇಕು, ತಗೊಂಡೇ ತಗೊಂತಾರೆ ಸರ್. ಬಿದ್ದೋದ್ ರೇಟ್ ಅಲ್ಲೂ 20 ರೂಪಾಯಿ ಮಾರಿದ್ದಾರೆ. ಒಂದು ಕಡೆ ಇಂದ ಆಲೋಚನೆ ಮಾಡೋದಾದ್ರೆ ಉತ್ಪಾದನಾ ವೆಚ್ಚ ಇದೆಯಲ್ಲ, ಅದು ದಿನೇ ದಿನೇ ಏರ್ತಾ ಇದೆ ಅಲ್ವಾ? ಮಾರುಕಟ್ಟೆಯಲ್ಲಿ ರೈತನಿಗೆ ದೊರೆಯುವಂತಹ ಬೆಲೆ ಆ ಮಟ್ಟಿಗೆ ಏರಲ್ಲ ಅಂತಾನೂ ಕೂಡ ಸಾಮಾನ್ಯವಾಗಿ ಹೇಳ್ತಾರೆ. ಈಗ ನೀವು ನೇರವಾಗಿ ಮಾರಾಟ ಮಾಡ್ತಾ ಇರೋದ್ರಿಂದ ನಿಮಗೆ ಅಲ್ಲಿ ಸಮಸ್ಯೆ ಆಗ್ತಾ ಇಲ್ಲ ಅಷ್ಟು ಅಂತ? ಸಮಸ್ಯೆ ಆಗ್ತಾ ಇಲ್ಲ, ಪ್ಲಸ್ ನಾವು ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇರೋದ್ರಿಂದ ಸೊ ನಮಗೆ ಫರ್ಟಿಲೈಸರ್ಸ್ ಕಾಸ್ಟಕ್ಕೆ ನಾನು ಕಮ್ಮಿ ಮಾಡಿದ್ದೀನಿ. ಸೊ ಮೊದಲೇನ್ ಮಾಡ್ತಿದ್ವಿ, ಒಂದ್ 3 ಎಕರೆ ಕಲ್ಲಂಗಡಿ ಬೆಳಿಬೇಕು ಅಂದ್ರೆ ಒಂದ್ 2-3 ಟನ್ ವಾಟರ್ ಸಾಲಿಬಲ್ ಗೊಬ್ಬರಗಳು ಬೇಕಿತ್ತು. ಸೊ ಅದ್ರ ಕಾಸ್ಟ್ ಲೆಕ್ಕ ಹಾಕಂತ ನಿಮ್ಗೆ ಅದೊಂದು 2.5 ಲಕ್ಷ ದುಡ್ಡು ಬರೋದು. ಸೊ ನನಗೆ 2 ಎಕರೆ ಕಲ್ಲಂಗಡಿ ಬೆಳೆಯಕ್ಕೆ ಒಂದು 20,000-25,000 ರೂಪಾಯಿ ನಮ್ಮ ಆರ್ಗ್ಯಾನಿಕ್ ಗೊಬ್ಬರ ಆದ್ರೆ ಸಾಕು. ಸೊ ಅದ್ರ ನಮ್ಗೆ ಆ ಕಾಸ್ಟ್ ನಾವು ಉಳಿಸ್ಕೊಬೇಕು, ನಾವು ಬೆಳೆಯೋ ಕಾಸ್ಟ್ ನಾವು ಲೆಕ್ಕ ಹಾಕಬೇಕು, ನಾವು ಎಷ್ಟು ಒಂದ್ ಗಿಡಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ, ಅದರಿಂದ ಉತ್ಪತ್ತಿ ಎಷ್ಟು ಬರುತ್ತೆ. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರತಿ ಪ್ಲಾಂಟ್ ನಾವು ಲೆಕ್ಕ ಹಾಕಿಡಬೇಕು. ಸೊ ಅವಾಗ ನಾವು ಎಲ್ಲದು ಅವಾಯ್ಡ್ ಮಾಡಬಹುದು. ನೀವು ಬುದ್ಧಿವಂತ ರೈತರು, ಹೊಸ ಮೊಬೈಲ್ ಅಪ್ಲಿಕೇಶನ್ಸ್ ಗಳು, ಹೊಸ ಹೊಸ ವಿಧಾನಗಳು, ಅದನ್ನು ಕೂಡ ತಾವೇನಾದ್ರೂ ಬಳಕೆ ಮಾಡ್ತಾ ಇದ್ದೀರಾ ನಿಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಕ್ಕೆ? ಮಾರಾಟ ಮಾಡಕ್ಕೆ ಅಂತ ಆತರ ಏನ ನಾವು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇದೀವಿ. ಸೊ ಯೂಟ್ಯೂಬ್ ಅಲ್ಲೆಲ್ಲ ಇದೆ. ಸೊ ಅದರಿಂದ ಸುಮಾರು ಜನ ಬೆಂಗಳೂರಿಂದ ಎಲ್ಲ ಫೋನ್ ಮಾಡಿ ಸಜೆಷನ್ ತಾಂತಾರೆ, ಗೊಬ್ಬರಗಳು ಹೇಗೆ ಯೂಸ್ ಮಾಡೋದು ಆತರ. ಮಾರಾಟಕ್ಕಿನ್ನೂ ನಾವು ಅಲ್ಲಿ ತನಕ ಏನು ಹೋಗಿಲ್ಲ, ಇಲ್ಲೇ ನಮಗೆ ಈಸಿಯಾಗಿ ಖಾಲಿ ಆಗ್ತದೆ. ಸೊ ನೆಕ್ಸ್ಟ್ ಅದನ್ನು ಮಾಡಬೇಕು ಅಂತಲೂ ಇದೀವಿ. ನಿಮಗೆ COVID-19 ಉಂಟಾದಂತಹ ಲಾಕ್ಡೌನ್ ಏನಾದ್ರೂ ಹೊಸ ಪಾಠ ಏನಾದ್ರೂ ಕಲ್ಸಿದ್ಯಾ? ಅದರಿಂದ ನನಗೇನು ಆತರ ಏನ್ ಕಲ್ಸಿಲ್ಲ. ಸೊ ನಾವು ನಮ್ಗೆ ಯಾಕಂದ್ರೆ ಕೃಷಿ ಇರೋದ್ರಿಂದ ನಾವು ಯಾವಾಗ್ಲೂ ಮಾಡ್ಲೇಬೇಕು. ಬಟ್ ತುಂಬಾ ಜನಕ್ಕೆ ಕಲ್ಸಿದೆ, ಅದು ಅನ್ನದ ಬೆಲೆ ಕಲ್ಸಿದೆ ತುಂಬಾ ಜನಕ್ಕೆ. ನಾನು ಮುಂದೆ ಬರುತ್ತೆ ಅನ್ಕೊಂಡಿದ್ದೆ, ಅದು ಬೇಗ ಬಂದಿದೆ. ಒಂದ್ 10 ವರ್ಷ ಲೇಟ್ ಆಗಿ ಬರ್ಬೋದೇನೋ ಅನ್ನದ ಬೆಲೆ ಅನ್ಕೊಂಡಿದ್ದೆ, ಅದು ಈಗ ಬೇಗ ಬಂದಿದೆ ಅಷ್ಟೇ. ಅಂದ್ರೆ ಈಗ ಬಹಳಷ್ಟು ಜನ ಬೆಂಗಳೂರು ಬೇರೆ ಬೇರೆ ಪಟ್ಟಣಗಳಲ್ಲಿ ಇದ್ದಂತವರೆಲ್ಲ ಈಗ ವಾಪಸ್ ಹಳ್ಳಿಗೆ ಬಂದಿದ್ದಾರೆ. ಆತರ ಬಂದವರು ಏನ್ ಮಾಡ್ತಾ ಇದ್ದಾರೆ, ಹೇಗೆ ಅವರ ಕಾಲವನ್ನು ಕಳೀತಾ ಇದ್ದಾರೆ, ಮತ್ತೆ ಲಾಕ್ಡೌನ್ ಮುಗಿದ್ಮೇಲೆ ಅವರೆಲ್ಲ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ ಅಥವಾ ವ್ಯವಸಾಯ ಮಾಡೋ ಉತ್ಸಾಹ ಯಾರು ತೋರಿಸ್ತಿದ್ದಾರೆ? ನನ್ಗೆ ಸುಮಾರು ಜನ ಕಾಲ್ಸ್ ಬಂದಾಗ, ನಂದು ಪ್ರೋಗ್ರಾಮ್ ಎಲ್ಲ ನೋಡಿ ಕಾಲ್ಸ್ ಬಂದಾಗ ಕೆಲಸ ಬಿಟ್ಟು ಹೋಗಿದ್ರು ಇದಾರೆ. ಈ ಲಾಸ್ಟ್ January 31st ಒಂದ್ 2-3 ಜನ ಕೆಲಸ ಬಿಟ್ಟು ವಾಪಸ್ ಊರ್ಗೆ ಹೋಗಿದಾರೆ, ಕೃಷಿ ಮಾಡ್ತೀವಿ ಅಂತ. ಇಂಜಿನಿಯರ್ಸ್ ನಮ್ಮ ಪ್ರೋಗ್ರಾಮ್ ಇನ್ಸ್ಪಿರೇಷನ್ ಪ್ರೋಗ್ರಾಮ್ ಮಾಡಿದೀವಿ. ಸೊ ಅದನ್ನೆಲ್ಲ ನೋಡಿ ಇವತ್ತು ಸುಮಾರು ಜನ ಅದನ್ನ ಫಾಲೋ ಮಾಡ್ತಾ ಇದಾರೆ. ನಾವು ಕೃಷಿ ಮಾಡ್ತೀವಿ ಸರ್, ನಿಮ್ ಮಾರ್ಗದರ್ಶನ ಬೇಕು ಅಂತ ನಮ್ ಊರಿಗೆ ನಮ್ ತೋಟಕ್ಕೆ ಪ್ರತಿ ಜನ ವಿಸಿಟರ್ಸ್ ಬರ್ತಾ ಇರ್ತಾರೆ. ಅಲ್ಲ, ನಿಮ್ ಸುತ್ತಮುತ್ತ ಇದೆಯಲ್ಲ, ಆ ಹಳ್ಳಿಗಳ ಬಗ್ಗೆ ಹೇಳಿ. ನಿಮ್ಮ ಜಾವಗಲ್ ಆಗ್ಬೋದು, ಹಳೆಬೀಡ್ ಆಗ್ಬೋದು, ಇಂಥ ಕಡೆಗೆ ಬೆಂಗಳೂರಿಂದ ಬಂದಂತವ್ರು ವಿದ್ಯಾವಂತರು, ಅವ್ರೇನು ವ್ಯವಸಾಯ ಮಾಡೋ ಆಸಕ್ತಿ ತೋರಿಸ್ತಿದ್ದಾರ? ಹೇಗೆ? ಆತರ ಕಮ್ಮಿ ಇದಾರೆ ಸರ್, ಆತರ ಮಾಡ್ತಾರ ಕಮ್ಮಿ ಇದಾರೆ. ಇದೆಲ್ಲ ಮುಗಿದ್ಮೇಲೆ ಅವ್ರು ಹೋಗ್ತಾರ ಬಿಡ್ತಾರ, ಅದ ಅವ್ರ ಇದು. ಜನರು ತುಂಬಾ ಒಂದ್ ಸ್ವಲ್ಪ ಕಷ್ಟ ಅಂತ ಆಗತ್ತೆ ಬೆಂಗಳೂರಿಗೆ ಹೋದ್ರೆ. ಅಲ್ಲ, ನೀವು ನಿಮ್ ಸ್ನೇಹಿತರು ಆತರ ಬಂದವ್ರ ಜೊತೆ ಎಲ್ಲ ಏನ್ ಮಾತಾಡೋದು, ಇದ್ ಮಾಡೋದು, ಚರ್ಚೆ ಮಾಡೋದೇನಿಲ್ವಾ? ಆತರ ಟೈಮೇ ಸಿಗಲ್ಲ ಸರ್ ನನಗೆ, ಯಾಕಂದ್ರೆ ನನ್ನ ಟೈಮೇ ನನ್ ಫುಲ್ ಬ್ಯುಸಿ ಮಾಡ್ಕೊಬಿಡಿ. ನನ್ ಕೆಲಸ ಮಾಡಿ ನನ್ ಕೆಲಸ ಮುಗಿಸೋತಿ ನನ್ ಕ್ಲೋಸ್ ಆಗ್ಬಿಡತ್ತೆ. ಬೆಳಿಗ್ಗೆ 6 ರಿಂದ 6 ಗಂಟೆ ತನಕ ನಮ್ ಕೆಲಸ ವರ್ಕ್ ಲೋಡ್ ಇದ್ದೇ ಇರುತ್ತೆ. ಸೊ ಬಂದವ್ರಿಗೆ ಆ ಜೊತೆಗೆ ಬೇರೆ ರೈತರುಗಳು ಬರ್ತಾ ಇರ್ತಾರೆ, ಅವ್ರಿಗೆ ಎಜುಕೇಟ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಮ್ ಕಾಲ ನಮ್ಗೇನ್ ಇದಾಗಲ್ಲ. ನಿಮ್ಮ ತೋಟ ಅಥವಾ ನಿಮ್ಮ ಜಮೀನಲ್ಲೂ ಕೂಡ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಏನಾದ್ರು ಇಟ್ಕೊಂಡಿದ್ದೀರಾ? ಬರ್ತಾರೆ ಸರ್, ಈಗ ನಮ್ ಸುತ್ತಮುತ್ತ ಹಳ್ಳಿಯಿಂದಲೂ ಏನಾದ್ರು ಕೇಳ್ಕೊಂಡು ಬರ್ತಾರೆ. ಅಂತವ್ರು ನಾವು ಅಲ್ಲೇ ಕೊಡ್ತೀವಿ, ಹಣ್ಣು ಬೆಳೆದಿರ್ಬೋದು ಏನ್ ಬೆಳೆದಿರೋ ತಗೊಂಡು ಹೋಗ್ತಾರೆ ಅಲ್ಲಿ. ಬೆಲೆನ ಮಾರುಕಟ್ಟೆ ಆಧಾರದ ಮೇಲೆ ಏನ್ ಆಧಾರದ ಮೇಲೆ ಅದರ ಅರ್ಧ ಬೆಲೆ. ನನಗೆ 5 ರೂಪಾಯಿ ಸಿಗುತ್ತೆ, ಇನ್ನು 5 ರೂಪಾಯಿ ಸೇರ್ಸ್ ಮಾರುತ್ತೇನೆ. ಅವ್ರು 20 ರೂಪಾಯಿ ತಳದ ಬಂದು ನಮ್ಗೆ ಅರ್ಧ ರೇಟ್ 10 ರೂಪಾಯಿ ತಗೊಂಡು 10 ಕೆಜಿ ತಳವನ್ನು 25 ಕೆಜಿ ತಗೊಂಡಾಗ ನನ್ನ ಮಾಲು ಲಿಕ್ವಿಡೇಟ್ ಆಗುತ್ತೆ. ಇನ್ನೇನಾದರೂ ಬೇರೆ ಅಂಶಗಳು ಮಾರುಕಟ್ಟೆನಲ್ಲಿ ನೀವು ಗಮನಿಸಿರೋ ಹಾಗೆ ಆತರ ಏನ ಕಷ್ಟ ಅಂತ ಬಹಳಷ್ಟು ಜನ ಹೇಳ್ತಾರೆ? ಕಷ್ಟ ಏನ್ ಅನ್ಸಿಲ್ಲ ಸರ್ ನನಗೆ, ಕಷ್ಟ ಅನ್ಕಂಡೇ ಇಲ್ಲ. ನಾನು ಅಂದು ಮನ್ಸಲ್ಲಿತ್ತು ಹಿಂಗೆ, ಯಾಕಂದ್ರೆ ಫಸ್ಟ್ ಟೈಮ್ ನಾವು ಕಲಂಗಡಿ ಮಾರಿದಾಗ ಜನ ಹೆಂಗ್ ಬರ್ತಾರೆ ಏನೋ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಡೇನೆ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಟಕಟಕ ನಮ್ದು ಬ್ಯಾನರ್ ಮೇಲೆ ಪ್ಲಸ್ ನಾವು ರೈತರು ಅನ್ನೋ ಉದ್ದೇಶಕ್ಕೆ ತುಂಬಾ ಕಸ್ಟಮರ್ಸ್ ಪಟ ಖಾಲಿ ಆಗೋಯ್ತು ನನಗೆ. ಫಸ್ಟ್ ಒಂದ್ ಗಾಡಿ ತಾಂಡ್ ನಿಲ್ಸ್ಕೊಂಡಿದ್ವಿ, ಮತ್ತೆ ಇಮಿಡಿಯೇಟ್ ಫೋನ್ ಮಾಡಿದೆ ಇನ್ನೊಂದ್ ಗಾಡಿ ಬರ್ಲಿ ಲೋಡ್ ಅಂತ. ಲೋಡ್ ಅಂತೂ ಮಾಡಿ ನಿಲ್ಸಿದ್ವಿ, ಬಟ್ ಮೊದಲನೇ ಸಲ ಅಬ್ಬಾಸ್ ಆಗಬಾರ್ದು ಅಂತೇಳಿ ಒಂದ್ ಗಾಡಿ ತಗೊಂಡದ್ವಿ. ಖಾಲಿ ಆಯ್ತು, ರೆಸ್ಪಾನ್ಸ್ ಬಂತಲ್ಲ, ಸೊ ಧೈರ್ಯ ಬಂತ ಅವಾಗ, ಓ ಇಷ್ಟೇ ಮಾರಬಹುದು ಅನ್ನೋದು. ಹಂಗಾಗಿ ನನಗೇನು ಹೆದರಿಕೆ ಅನ್ಸಲಿಲ್ಲ. ಗ್ರಾಹಕರು ಕೂಡ ಈ ತರಹದ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿದ್ದಾರೆ ಸರ್? ತುಂಬಾ ಜನ ನನ್ನ ಹತ್ರ ಮಾತಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತೀರಾ ಮಾಡಿ ಅಂತ ಹೇಳಿ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ನೀವು ಅವ್ರದ್ದ ಒಂದು ನೆಟ್ವರ್ಕ್ ತರ ಮಾಡಿಕೊಂಡು ಮುಂದಿನ ದಿನದಲ್ಲಿ ನೇರವಾಗಿ ಒಂದು ಔಟ್ಲೆಟ್ಸ್ ಕ್ರಿಯೇಟ್ ಆಗುತ್ತೆ ಸರ್. ಈಗ ನಮ್ಮ ಡಾಕ್ಟರ್ ಸಾಯಿಲ್ ಕಂಪನಿಯಿಂದ ಎಲ್ಲಾ ಪ್ರತಿ ಇದ್ರೆ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ರೈತರುಗಳಿದ್ದಾರೆ. ಸೊ ಅವ್ರದ್ದೆಲ್ಲ ಏನೇನ್ ಬೆಳೀತಾರೆ ಎಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಆಗಬೇಕು, ಎಲ್ಲ ಕಮ್ಮಿ ರೇಟ್ ಅಲ್ಲಿ ಸಿಗ್ಬೇಕು ಗ್ರಾಹಕರಿಗೂ, ರೈತರಿಗೂ ಒಳ್ಳೆ ರೇಟ್ ಸಿಗ್ಬೇಕು ಅನ್ನೋದೊಂದು ಉದ್ದೇಶ ಇದೆ. ಅದು ಈ ಲಾಕ್ ಡೌನ್ ಓಪನ್ ಆದ ಕೂಡಲೇ ಇಮಿಡಿಯೇಟ್ ಅದೆಲ್ಲ ಪ್ರೊಸೆಸ್ ನಡೆಯುತ್ತೆ ಸರ್. ಅಂದ್ರೆ ಮಾಡ್ಬೇಕು ಅನ್ಕೊಂಡಿದ್ವಿ, ನಮ್ ಕಂಪನಿ ಎಲ್ಲ ಸೇರ್ಕೊಂಡು ಮಾಡ್ಬೇಕು ಅನ್ಕೊಂಡಿದ್ವಿ, ಬಟ್ ಲಾಕ್ ಡೌನ್ ಆಯ್ತು, ಅವ್ರ ಯಾರು ಬರಕ್ ಆಗಿಲ್ಲ ಇಲ್ಲಿಗೆ, ಸೊ ನಾವೇ ಮಾಡಿದೀವಿ. ಇದೊಂದು ನೆಪ ಮಾತ್ರ, ಆದ್ರೆ ನೀವು ಮುಂಚೆನೆ ರೆಡಿ ಆಗಿದ್ವಿ ಮಾಡ್ಲೇಬೇಕು ನೇರವಾಗಿ ಅಂತ. ಅಂದ್ರೆ ಬಹಳಷ್ಟು ಸಾರಿ ನಾವು ಮಾರುಕಟ್ಟೆನಲ್ಲಿ ರೈತರು ಟೊಮೆಟೊ ತಗೊಂಡು ಹೋಗ್ತಾರೆ, ಬೆಲೆ ಕುಸಿತು ಅಂತ ರಸ್ತೆಗೆ ಹಾಕ್ತಾರೆ, ಬೇರೆ ಉತ್ಪನ್ನ ಹಸಿಮೆಣಸಿನಕಾಯಿ ಗಾಡಿನಲ್ಲೇ ತುಳಿತಾರೆ, ಎಷ್ಟೋ ಜನ ಕೀಳೋ ಕೂಲಿ ಸಿಗಲ್ಲ ಅಂತ ಹೇಳಿ ಅಲ್ಲೇ ಉಳುಮೆ ಮಾಡ್ತಾರೆ. ಇಂಥವನ್ನೆಲ್ಲ ನಾವು ಬಹಳ ನೋಡ್ತೀವಿ ಅಲ್ವಾ? ಆದ್ರೆ ಯಾಕೆ ಈ ತರಹದ ಪರಿಸ್ಥಿತಿ ಕೆಲವು ರೈತರಿಗೆ ಆಗುತ್ತೆ ಅಂತ ತಮಗನ್ಸುತ್ತೆ? ಸರ್, ಈಗ ಅವರು ಒಂದೇ ವಿಧ ಒಬ್ಬ ಟೊಮೆಟೊ ಬೆಳಿತಾನ ಅದನ್ನೇ ಬೆಳೀತಾರೆ, ಬೇರೆ ಕಡೆ ಯೋಚನೆ ಮಾಡೋದೇ ಇಲ್ಲ ಯಾರು. ಸಾವಿರಾರು ದಾರಿಗಳಿದೆ ದುಡಿಯಕ್ಕೆ ಸರ್. ಒಂದ್ 10 ಕುಂಟೆ ಸುಖಂದ ರಾಜ ಹಾಕೊಂಡ್ರೆ ಅವನು ಆರಾಮಾಗಿ ಜೀವನ ಮಾಡಬಹುದು. ಒಂದ್ 10 ಕುಂಟೆ ಸುಖಂದ ರಾಜ ಇದ್ರೆ ಸಾಲ ಇಲ್ದಂಗೆ ಜೀವನ ಮಾಡಬಹುದು. ಅಲ್ಲ, ಎಲ್ಲರೂ ಸುಗಂಧ ರಾಜ ಪಡೆದ್ರೆ ಕಷ್ಟ ತಾನೆ? ಅಲ್ಲ ಕಷ್ಟ, ಆತರದ 10 ಕುಂಟೆ ಮಾಡಿದ್ರು ಆಗತ್ತಲ್ಲ ಸರ್. ಎಲ್ಲ ಅದೊಂದೇ ಕ್ರಾಪ್ ಇಲ್ವಲ್ಲ, ತುಂಬಾ ಕ್ರಾಪ್ಸ್ ಇದೆ. ಈಗ ಲಾರ್ಜ್ ಆಗಿ ಬೆಳೆದು ಕೈ ಸುತ್ತಕೊಳ್ಳಕ್ಕಿಂತ ಬೆಳೆಯೋದ್ನೇ ಶಾರ್ಟೇಜ್. ಈಗ ಈರುಳ್ಳಿಲಿ ಶಾರ್ಟೇಜ್ ಆಯ್ತು, ರೇಟ್ ದುಬಾರಿ ಆಗ್ಲಿಲ್ವಾ, ಬೆಳೆಯೋದ್ನೇ ಕಮ್ಮಿ ಮಾಡಿದ್ರೆ ಸೊ ಅವಾಗ ರೇಟ್ ಆರಾಮಾಗಿ ಓಡುತ್ತೆ. ಈಗ ನನಗೆ ಗೊತ್ತು, ನಾನು ಹೆಚ್ಚು ಕಮ್ಮಿ 16-17 ವರ್ಷದಿಂದ ಶುಂಠಿ 1 ವರ್ಷ ನಿಲ್ಸಿಲ್ಲ, ಈಗ ನಿಲ್ಸಿದ್ದೀನಿ. ಈಗೆಲ್ಲ ಎಂಟೇರ್ ಶುಂಠಿ ಹಾಕಿದ್ರೆ ಮುಂದಿನ ವರ್ಷ ಬಿದ್ದೋಗುತ್ತೆ ಅಂತ ನನಗೆ ಗೊತ್ತು, ಅದಕ್ಕೆ ಹಾಕಕ್ಕೆ ಹೋಗಿಲ್ಲ. ಸೊ ನಾವು ಫಸ್ಟ್ ಮಾರ್ಕೆಟ್ ಅಲ್ಲಿ ಹೇಗಾಗ್ತದೆ ಏನಾಗ್ತದೆ ಅನಲೈಸ್ ಮಾಡೋದು ಗೊತ್ತಿರಬೇಕು. ಸೊ ಅವಾಗ ನಮ್ಗೊಂದ್ ಸ್ವಲ್ಪ ಈಸಿ ಆಗುತ್ತೆ. ಅಂದ್ರೆ ಮುಂದಿನ ವರ್ಷ ಶುಂಠಿ ಬೆಲೆ ಬೀಳುತ್ತೆ ಅಂತ ಈಗಲೇ ಹೇಳ್ತೀರಾ? 100%. ಯಾಕಂದ್ರೆ ನಾನು 2012 ಅಲ್ಲಿ January 1 ಕಣ್ಣು ಬಿಟ್ರೆ ಡೆಲ್ಲಿ ಆಜಾದ್ಪುರ್ ಮಂಡಲಿ ಇದ್ದೆ. ಸೊ 2000 ಕಿಲೋಮೀಟರ್ ಲಾರಿಲೇ ಜರ್ನಿ ಮಾಡ್ಕೊಂಡು ನಮ್ಮ ಶುಂಠಿ ಸ್ವಂತ ಶುಂಠಿ ತಗೊಂಡೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಲೈಫಲ್ಲಿ. ಆ ಥರದ್ದೆಲ್ಲ ನಾನೇ ಸ್ವಂತವಾಗಿ ತಗೊಂಡೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಅವೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಸೊ ಅವ್ರು ನಂಗೆ ಹೇಳೋದು ನೆಕ್ಸ್ಟ್ ಇಯರ್ ನೀನು ಹಾಕಪ್ಪ ರೇಟ್ ಬರುತ್ತೆ ಅಂತ ಹೇಳಿದ್ರು. ನಾನು ಬೇಡ ಅನ್ಕೊಂಡಿದ್ದೆ ಅವತ್ತು, ಬಟ್ ನೆಕ್ಸ್ಟ್ ಇಯರ್ ಹಾಕ್ತೆ ಅವತ್ತು ರೇಟ್ ಸಿಕ್ತು ನನಗೆ. ಸೊ ಇದೇ ತರ ನಾವು ಒಂದ್ ಸ್ವಲ್ಪ ಮಾರ್ಕೆಟ್ ತಿಳ್ಕೊಂಡ್ರೆ ಅವ್ರ ಅದ್ರ ಜೊತೆಗೆ ರೈತರಿಗೆ ಏನ್ ಮಾಡ್ಬೇಕು, ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ರೈಟ್, ನಮ್ ತಂದೆ ಈಗ ಕಲಂಗ್ರಿ ಬೆಳಿಬೇಕಾದ್ರೆ ಹೇಳೋದು ಇಷ್ಟೊಂದು ಯಾಕೆ ಖರ್ಚು ಮಾಡ್ತಾ ಇದೆಯಾ, ಇಷ್ಟೊಂದು ಓಡಿ ಖರ್ಚು ಮಾಡಬೇಡ, ರೇಟ್ ಸಿಗಲ್ಲ, ಯಾವ ಸುರಿದು ಹೋಗ್ತಾ ಇರಲ್ಲ, ಬಟ್ ನಾವು ಇಷ್ಟೇ ಮಾಡಿದೀವಿ ಅಂತ ಇನ್ನು 10,000 ರೂಪಾಯಿ ಯಾಕೆ ಲೆಕ್ಕ ಹಾಕ್ಬೇಕು ಅಂತ, ಬೆಳೆ ಚೆನ್ನಾಗಿ ಬರಲಿ ಮುಂದಿಂದ ಆಮೇಲೆ ಅಂತ ನಾನು ಮಾಡಿದೆ. ಬಟ್ ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ನಮ್ಮ ಹಾಲು ನೋಡಿ ಸಕ್ಸಸ್ ಆಯ್ತು. ನಿಮ್ಮ ಪ್ರಕಾರ ಗುಣಮಟ್ಟ ಅಂದ್ರೆ ಏನು ಸರ್? ಕ್ವಾಲಿಟಿ ಅಂದ್ರೆ ಈಗ ಅದ ಒಂದು ಈಗ ಒಂದು ಬೆಳೆ ಬೆಳೆದ್ರೆ ನಮಗೆ ಅದರದ್ದು ಅಂಶ ಏನಂತೇವೆ ಅದೊಂದು ಉದಾಹರಣೆ ಕಲ್ಲಂಗಡಿ ಇಟ್ಕೊಂಡ್ರೆ ಸೊ ಬೆಳೆದ್ರೆ ಈಗ ಮಿನಿಮಮ್ ನಮ್ಮ ಕಿರಣ್ ಕಾಯಿ ಅಂತ ಹೇಳ್ತೀವಿ ಅದನ್ನ. ಸೊ ಅದು ಮಿನಿಮಮ್ 2 ಕೆಜಿ ಮೇಲಿದ್ರೆ ಸೊ ಅದ್ರ ಗುಣಮಟ್ಟ ಚೆನ್ನಾಗಿರುತ್ತೆ. 2-3 ಕೆಜಿ 4 ಕೆಜಿ ಈಗ 1/2 ಕೆಜಿ 1 ಕೆಜಿ ನಾವ್ ಏನು ಹಾಕ್ದಲ್ಲ ಬೆಳೆದ್ರೆ ಅದ್ರಲ್ಲಿ ಏನು ಇರಲ್ಲ, ಜನಗಳು ತಗೊಳ್ಳೋದಿಲ್ಲ, ಅದ್ರಲ್ಲಿ ಎಲ್ಲಾದ್ರೂ ಅಂಶ ಇರಬೇಕಲ್ವಾ? ಕುಯ್ದ್ರೆ ಟೇಸ್ಟ್ ಇರಬೇಕು. ಸೊ ಒಳಗಡೆ ಫಿನಿಶಿಂಗ್ ಇರಬೇಕು, ಈ ತರದ್ದೆಲ್ಲ ಇರಬೇಕು. ಸೊ ಗಿಡ ಚೆನ್ನಾಗಿದ್ರೆ ಅದೆಲ್ಲ ಬಂದೇ ಬರುತ್ತೆ, ಗಿಡ ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿ ಕಾಯಿ ಡ್ಯಾಮೇಜ್ ಆಗುತ್ತೆ. ಅಂದ್ರೆ ಮಾರುಕಟ್ಟೆ ಉತ್ತಮ ಆಗಬೇಕು ಅಂತಂದ್ರೆ ನಾವು ಕ್ವಾಲಿಟಿ ಕೊಡಬೇಕು. ಬೆಳೆ ಬೆಳೆಯುವ ಹಂತದಿಂದಲೇನೆ ನಾವು ಸ್ಟಾರ್ಟಿಂಗ್ ಇಂದಲೇ ನಾವು ಗಿಡನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಆಗ ಹಣ್ಣಿಂದಾಗ್ಲಿ ಕಾಯಿಂದಾಗ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದೇ ಬರುತ್ತೆ. ಶೆಲ್ಫ್ ಲೈಫ್ ತುಂಬಾ, ನಮ್ಮ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಂತೂ ಶೆಲ್ಫ್ ಲೈಫ್ ತುಂಬಾ ಚೆನ್ನಾಗಿದೆ ಸರ್. ನಾವು ಟೊಮೆಟೋನೆಲ್ಲ ಒಂದೊಂದು ತಿಂಗಳು ಸುಮ್ಮನೆ ಹೊರಗಡೆ ಇಟ್ಕೊಂಡು ತಿಂತೀವಿ, ಫ್ರಿಜ್ಗೆ ಇಡಲ್ಲ. ಸೊ ಶೆಲ್ಫ್ ಲೈಫ್ ಬೇಕು. ಸೊ ಅವಾಗಲೇ ನಮ್ಮ ಆರೋಗ್ಯನೂ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ಮೇನ್ ಇರೋದೆ ಇಲ್ಲಿ, ಇಲ್ಲಿ ಸರಿಯಾದ್ರೆ ಯಾವ ಕೋವಿಡ್ ನಮ್ಗೇನು ರೆಸಿಸ್ಟೆನ್ಸ್ ಚೆನ್ನಾಗಿ ಬರ್ಬೇಕು ಫಸ್ಟ್. ಸೊ ಅದಕ್ಕೆ ನಾವು ಗಿಡಕ್ಕೆ ರೆಸಿಸ್ಟೆನ್ಸ್ ಕೊಡ್ಬೇಕು, ನೆಲಕ್ಕೆ ರೆಸಿಸ್ಟೆನ್ಸ್ ಕೊಡ್ಬೇಕು. ನೆಲಕ್ಕೆ ರೆಸಿಸ್ಟೆನ್ಸ್ ಕೊಡ್ಬೇಕು ಅಂದ್ರೆ ಆರ್ಗ್ಯಾನಿಕ್ ಹೋಗ್ಲೇಬೇಕು. ಇವತ್ತು ನಾವು ಹೆಚ್ಚು ಕಮ್ಮಿ ನಂದು 2 ವರ್ಷ ಆಯ್ತು ಸರ್ ಯಾವ ಯೂರಿಯಾನು ಉಪಯೋಗಿಸ್ತಿಲ್ಲ, DAP 10-26 ಪೊಟ್ಯಾಶು ಪರ್ಚೇಸ್ ಇಲ್ಲ. ಮೊದಲು ಸಿಕ್ಕಲ್ಲ ಅಂತ ಒಂದು 200-200 ಸಲ ಮಾರ್ಕೆಟ್ ಪರ್ಚೇಸ್ ಮಾಡ್ತಿದ್ದೆ. ಈಗ ಏನು ಇಲ್ಲ, ಆರಾಮಾಗಿದ್ದೀನಿ. ಎಲ್ಲಾರು ರೈತರು ಕ್ಯೂ ನಿಂತ್ಕೊಂತಾ ಅಂತಾರೆ, ನಂದೇನು ಟೆನ್ಷನ್ ಇಲ್ಲ. ಈವನ್ ಜೋಳನೂ ಅಷ್ಟೇ, ಎಲ್ಲಾರು ಔಷಧಿ ಹೊಡಿತಾರೆ, ಅದಕ್ಕೆ ಔಷಧಿ ಹೊಡಿತು, ನಾನು ಏನು ಹೊಡಿತಾ ಇಲ್ಲ. ಸೊ ನಮ್ಮ ಹತ್ರನೇ ಬೀಜೋಪಚಾರ ಇದೆ, ಅದ್ ಅವ್ರ ಕಂಪ್ನಿಯವ್ರು ಏನೇ ಮಾಡಿರ್ಲಿ ನಾನು ಮಾಡಾಕ್ತೇನೆ, ಹುಳನೇ ಬರ್ತಿಲ್ಲ. ಆತರದ್ ನನಗಲ್ಲ, ಅವ್ರು 4-5 ರೈತರು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅವ್ರು ಯಾರು ಔಷಧಿ ಹೊಡ್ತಿಲ್ಲ. ಮುಸ್ಕಿನ ಜೋಳದ ಬಗ್ಗೆ ಹೇಳ್ತಿದ್ರೆ ಹೌದು, ಮುಸ್ಕಿನ ಜೋಳದಲ್ಲಿ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಹೋದ ವರ್ಷ. ಸೊ ಅದೊಂದು ಪಾಸ್ ಆಯ್ತು ನನಗೆ. ಮುಸ್ಕಿನ ಜೋಳನ ಬೆಳಿತೀರಾ ನೀವು? ಹೌದು ಬೆಳಿತೀವಿ ಸರ್. ಯಾವಾಗ ಬೆಳಿತೀರಿ? ಮುಂಗಾರು ಈಗ ಜೂನ್ ಜುಲೈ ಟೈಮಲ್ಲಿ ಹಾಕ್ತಿವಿ. ಸೊ ಅದಕ್ಕೆ ನಾವು ಬೀಜೋಪಚಾರ ಮಾಡಿ ಹಾಕಿದ್ರೆ ಸೊ ನಮಗೆ ಆ ಹುಳಗಳು ಬರಲ್ಲ. ಏನ್ ಮಾಡ್ತೀರಿ ಬೀಜೋಪಚಾರ ಅಂದ್ರೆ? ನಮ್ಮ ಡಾಕ್ಟರ್ ಸಾಯಿಲ್ ಅಲ್ಲಿ ಒಂದು ಲಿಕ್ವಿಡ್ ಇದೆ, ಬೀಜೋಪಚಾರ ಅಂತ ಒಂದು ಲಿಕ್ವಿಡ್ ಇದೆ. ಸೊ ಒಂದು 3 ಬ್ಯಾಗಿಗೆ 1 ಲೀಟರ್ ಹಂಗೆ ಮಿಕ್ಸ್ ಮಾಡಿ ಅದನ್ನ ಬೀಜನ ತೊಳೆದು ಬಿಟ್ಟು ಇದೊಂದು 2 ಅವರ್ಸ್ ನೆನೆ ಹಾಕಿ ಸೊ ನಾವು ಬಿತ್ತನೆ ಮಾಡಿದ್ರೆ ಒಂದೇ ಒಂದು ಹುಳನ ಬರಲ್ಲ ಸರ್ ಜಮೀನಲ್ಲಿ. ಸೊ ಅದ್ರ ಜೊತೆಗೆ ನಾವು ಬೇರೆ ಬೆಳೆಗೆಲ್ಲ ಸೋಲಾರ್ ಟ್ರ್ಯಾಪ್ ಯೂಸ್ ಮಾಡ್ತೀವಿ. ಸೊ ಅದೊಂದು ಸಕ್ಕಿಂಗ್ ಪೆಸ್ಟ್ ಇರ್ಬೋದು, ಈ ತರ ಸುಮಾರು ತರ ಹುಳಗಳನ್ನ ಮೇಂಟೈನ್ ಮಾಡ್ಕೊಡ್ತೇವೆ. ಸೋಲಾರ್ ಟ್ರ್ಯಾಪ್ಸ್ ಯೂಸ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಒಂದು 50% ನಮಗೆ ರೆಡ್ಯೂಸ್ ಆಗ್ತಾ ಇದೆ ಸ್ಪ್ರೇ ಮಾಡೋದು. ನೀವೇ ಮಾಡ್ಕೊಂತೀರಾ ಅಥವಾ ಅದನ್ನ ತರಿಸ್ಕೊಂಡಿದ್ದೀನಿ? ತರಿಸಿದ್ರಿ, ಪರವಾಗಿಲ್ವಾ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸರ್. 1 ಎಕರೆಗೆ ಎಷ್ಟು ಇಟ್ಕೋತೀರಿ ಸೋಲಾರ್? 2 ಲೀಟರ್ ಬೇಕಾದಷ್ಟು ಆಗುತ್ತೆ ಸರ್, ಚೆನ್ನಾಗಿ ಬೀಳುತ್ತೆ. ಸೊ ಅದರೊಂದು 50% ನಮಗೆ ಔಷಧಿ ಹೊಡೆಯೋದು ರೆಡ್ಯೂಸ್ ಆದ್ರೆ ಸೊ ಅದು ಒಂದು ಆದಾಯ ಆಗುತ್ತೆ. ನಿಜ, ಈಗ ಜೋಳಕ್ಕೆ ಔಷಧಿ ಹೊಡಿಲ್ಲ ಅಂದ್ರೆ ಅದು ಒಂದು ಆದಾಯ ಆಯ್ತು. ನಾವ್ ಇಲ್ಲಿ ಖರ್ಚು ಮಾಡೋದು 500 ರೂಪಾಯಿ, ಅಲ್ಲಿ 2,000-3,000 ಹೊತ್ಕೊಂಡು ಹೊಡಿಯೋ ಖರ್ಚು ಎಲ್ಲ ಲೆಕ್ಕ ಹಾಕಿದ್ರೆ ಸೊ 500 ರೂಪಾಯಿ ನಾವು ಖರ್ಚು ಮಾಡಬಹುದಲ್ಲ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಿಜ. ನಿಮ್ಮ ಮನೆಯಲ್ಲಿ ಯಾರಿಗೂ ಏನು ಭಯ ಏನಾಗಿಲ್ಲ? ಕೋವಿಡ್ 19 ಬಂದಿದೆ, ವೈರಾಣು ಏನು ಕಷ್ಟ ಹಾಗೆ ಹೀಗೆ ಆತರ ಏನು ಭಯಭೀತರ ಏನಾಗಿಲ್ಲ? ನೀವು ಅನ್ಕೊಂಡಿದ್ದೆ ಮನ್ಸಲ್ಲಿ, ಬಟ್ ನನಗೆ ನಾನ್ ಮಾರ್ಕೆಟ್ ಮತ್ತೆ ಅದನ್ನೆಲ್ಲ ಮಾಡ್ಕೊಂಡಲ್ಲ. ಸೊ ಏನಪ್ಪಾ ಮಾಡೋದು, ನಮ್ ಲೋನ್ ಕಟ್ ಮಾಡ. ಈಗ ನಾನು ಗವರ್ಮೆಂಟ್ ಇಂದ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಲೋನ್ ಕಟ್ಬೇಡಿ ಅಂತ, ಬಟ್ ನಾನು ಯಾವ್ದು ನಿಲ್ಸಿಲ್ಲ, ಎಲ್ಲದನ್ನ ಕಟ್ಕೊಂಡು ಹೋಗ್ತೀನಿ. ಯಾವ ಲೋನು ಪ್ರತಿ ತಿಂಗಳು 50 ಸಾವಿರ ನಾನು ಲೋನ್ ಕಟ್ತೀನಿ. ಈಗ ಅವ್ರು 3 ತಿಂಗಳು ಕೊಟ್ಟಿದ್ರು, 3 ತಿಂಗಳು ಬಿಟ್ಟು ನಾವು ಕಟ್ಲೇಬೇಕಲ್ಲ, ಬರ್ಡನ್ ಆಗುತ್ತೆ. ಅದ್ರ ಬದಲು ಈಗಲೇ ದುಡಿಯನ ಈಗಲೇ ಕಟ್ಟೋಣ. ಸೊ ಡಿಪೆಂಡೆನ್ಸಿ ಆಗತ್ತೆ ಬಿಡ್ಬೇಕು ಫಸ್ಟ್, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಆಗೋದು ಬದ್ದು ಬಿಟ್ಬಿಟ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಈಗ ಲಾಕ್ಡೌನ್ ಇದೆ, ಮುಂದೆ ತೆರವಾಗಬಹುದು, ಈಗ ಮುಂದಿನ ಯೋಜನೆಗಳೇನ್ ತಮ್ಮ? ಮುಂದೆ ಇದನ್ನ ಕಲಂಗರಿ ತೆಗೆದಿದ್ದೆ, ಬೇರೆ ಬೆಳೆ ಮಾಡಬೇಕು ಅಂತಿದ್ದೆ. ಸೊ ಈಗ ಲಾಕ್ಡೌನ್ ಇರೋದ್ರಿಂದ ಲಾಕ್ಡೌನ್ ಓಪನ್ ಮಾಡಿದ್ರು ಒಂದೆರಡು ಬೆಳೆಗಳು ಎಕ್ಸ್ಪೋರ್ಟ್ ಆಗ್ಬೇಕು, ಎಕ್ಸ್ಪೋರ್ಟ್ ಆಗಲ್ಲ ಈ ಸಲ, ಸ್ವಲ್ಪ ಕಷ್ಟ ಆಗತ್ತೆ. ಸೊ ಅದ ಹಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಬೇರೆ ಏನ್ ಈಗ ಏನ್ ಬೆಳೆದ್ರೆ ನಾವು ಲಾಂಗ್ ಟರ್ಮ್ ಕ್ರಾಪ್ ಬೆಳಿಬೇಕು. ಸೊ ಅವಾಗ ಒಂದ್ ಸ್ವಲ್ಪ ಎಲ್ಲಾದ್ರೂ ಸುಧಾರಿಸಿರುತ್ತೆ. ಶಾರ್ಟ್ ಟರ್ಮ್ ಕ್ರಾಪ್ ಅಲ್ಲಿ ಒಂದ್ ಸ್ವಲ್ಪ ಏಟ್ ಬಿದ್ದೇ ಬೆಳೀತು ನಮಗೆ. ಏನ್ ಬೆಳೆಯೋಣ ಅನ್ಕೊಂಡಿದ್ರಿ? ಈಗೊಂದು ಗುಂಪು ಬಾಳೆ, ಬಾಳೆ ಒಂದು ಹೊಸದಾಗಿ ಗುಂಪು ಬಾಳೆ ಮಾಡ್ಬೇಕು ಅಂತ ಇದ್ದೀನಿ. ಇನ್ನೊಂದ್ ಮೂರ್ನಾಲ್ಕು ಸರ್ಗಡೆ ಬಾಳೆ ಎಕ್ಸ್ಟೆಂಡ್ ಮಾಡ್ತೀನಿ ಇಂಟರ್ ಕ್ರಾಪ್ ತೋಟದಲ್ಲಿ. ಒಂದ್ ಸ್ವಲ್ಪ ಜಾಯಿಕಾಯಿ ಹಾಕಕ್ಕ ಅಂತೀನಿ. ಸೊ ಅದೊಂದ್ ಸ್ವಲ್ಪ ಪ್ಲಾನ್ ಮಾಡಿದೀನಿ. ಸೊ ಈ ತರ ಆ ಕಡೆಗೆ ಒಂದ್ ಸ್ವಲ್ಪ ತೋರಿಸಿದೀನಿ. ಇನ್ ಇರೋದ್ ನಮ್ ರೆಗ್ಯುಲರ್ ಸೋರ್ಸ್ ಹೂ ಇದ್ದೇ ಇದೆ, ನನಗೇನು ತೊಂದರೆ ಆಗಲ್ಲ. ಲಾಂಗ್ ಟರ್ಮ್ ಕ್ರಾಪ್ ನಾವು ಮೇಂಟೈನ್ ಮಾಡೋಣ. ನೀವು ಹೊಲದ ಬೆಳೆ ಎಲ್ಲ ಏನು ಬೆಳೆಯೋದೇ ಇಲ್ವಾ? ಯಾವ್ದ್ ಮನೆಗೆ ಬೇಕಾದಷ್ಟು ರಾಗಿ ಆಗ್ಬಹುದು, ಬೇಳೆ ಕಾಳುಗಳಾಗ್ಬಹುದು, ಅದನ್ನೆಲ್ಲ ಮುಂಗಾರಲ್ಲಿ ನಾವು ಬೆಳೆದೇ ಬೆಳಿತೀವಿ ಸರ್. ಬಲ್ಕಂದಿ, ಆಮೇಲೆ ತೊಗರಿ, ಸೊ ಈ ತರದಲ್ಲ ನಾವು ಬೆಳ್ಕೊಂಡೇ ಬೆಳ್ಕಂತೀವಿ. ಮನೆಗೆ ಬೇಕಾದಷ್ಟು ಬೆಳ್ಕಂತೀವಿ. ಒಳ್ಳೇದು ಆಶಿತ್ ಅವರ, ಹೆಚ್ಚಿನ ಮಾಹಿತಿಗೆ ನಮ್ ಕೇಳಿದ್ರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ? ಹೇಳ್ತೀನಿ ಸರ್. 9902044525. ಇನ್ನೊಮ್ಮೆ ಹೇಳ್ತೀರಾ? 9902044525. ಇನ್ನೂ ಒಂದ್ಸರಿ ಹೇಳಿ. 9902044525. ಒಳ್ಳೇದು ಆಶಿತ್ ಅವರ, ಇದುವರೆಗೂ ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನ ಯಾವ ರೀತಿ ರೈತರಿಗೆ ನೇರವಾಗಿ ಮಾರಾಟ ಮಾಡಿ ಆದಾಯವನ್ನ ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ಬಹಳ ಸೊಗಸಾಗಿ ಹಂಚಿಕೊಂಡ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ಕಿಸಾನ್ ವಾಣಿ ಮೂಡಿ ಬಂತು.